ಬಾರಣ. ಇದೇನ್ ಇವತ್ತು ಜೋಡಿ ವಾಲ್ಗ ಇಲ್ಲ, ಒಂದೇ ವಾಲ್ಗ ಬಂದ್ಬಿಟ್ಟೈತೆ. ಅದೇ ಇಬ್ರು ಮಾತಾಡ್ತಾ ಇದ್ದೆ, ಡೋಲ್ ಬಂದಿಲ್ಲ ಹಂಗ. ಹಂಗಲ್ಲಪ್ಪ, ನಿಮ್ಗೆ ಜೋಡಿ ವಾಲ್ಗ ಅಂದ್ರೆ ನೀವಿಬ್ರು ಹಂಗೆ ತಾನೆ ಬರೋದು. ಹೋಗಪ್ಪ, ಬರೀ ವಾಲ್ಗ ಊತ್ಕೊಂಡ್ರಿ ಅದಷ್ಟು. ಅದಕ್ಕೆ ಅದೆಂತದ ಹೇಳ್ತಾರಲ್ಲ, ತಾಳ ರಿದಮು ರಿದಮು, ಡೋಲ್ ಬಡದ್ರಿ ಚೆನ್ನಾಗಿರೋದು. ಏಮಣ್ಣ ಅವನು ಇಲ್ವಲ್ಲ ಹೋಗ್ಲಿ ಅಂದ್ರೆ. ಓ, ಏಮಣ್ಣನಾದ್ರೂ ಬರ್ಬೇಕಾಯ್ತಲ್ಲ ಕಮ್ಮ. ಅವನಂತೂ ಕಂಡು ಬಹಳ ದಿನ ಆಯ್ತು ಬಿಡು. ಅಲ್ಲ ಕಣಪ್ಪ, ಈಗ ಏನಾಗದೆ, ಸುಬ್ಬಣ್ಣ ಸಿಟಿಯಿಂದ ಬಂದಲ್ಲ, ಅದ ಮರೆಯಕಾಯ್ತಿಲ್ಲ ಅಂತ ಕಾಣ್ತದೆ. ಏ ಇಲ್ಲ ಇಲ್ಲ, ಅವನು ವ್ಯವಸಾಯ ಮಾಡಕ್ಕೆ ಅಂತ ಅಲ್ಲೆಲ್ಲೆಲ್ಲೋ ಏನೇನೋ ಮಾಹಿತಿ ಸಿಗುತ್ತಾ ಅಂತ ಎಲ್ಲ ಕಡೆ ಓಡಾಡ್ತಾವನ. ತಿರ್ಗಾ ಹುಡುಕ ಹೋದ್ರು ಬೆಂಗಳೂರಿಗೆ. ಇಲ್ಲ ಇಲ್ಲ ಇಲ್ಲ, ಅವ್ನಿ ಹೋಗಲ್ಲ ಕಣಪ್ಪ. ಈಗ ಬರೋ ಮಳೆ ಬಂದಾಯ್ತು, ಹೋಗಾಯ್ತು, ಮಾಗಿ ಉಳ್ಮೆ ಮಾಡ್ಬೇಕು. ಅದ್ ಬಿಟ್ಟು ಬರೀ ಇವನ್ ಮಾಹಿತಿನೇ ಕಲೆಕ್ಟ್ ಮಾಡ್ತಾ ಇದ್ರೆ ಇನ್ನು ಕೃಷಿ ಮಾಡೋದು ಯಾವಾಗ, ಮುಂದಿನ ವರ್ಷ ಮಾಡ್ತಾನೋ ಏನೋ. ನಾನು ನಿನ್ ಬ್ಯಾಗ್ ನೋಡ್ಬಿಟ್ಟು ಏನಪ್ಪ ಇಷ್ಟೊಂದು ಪತ್ರಗಳು ತುಂಬಿಕೊಂಡವನಲ್ಲ ನಮ್ ಸುಬ್ಬಣ್ಣ ಅಂತ ನಾನ್ ಯೋಚನೆ ಮಾಡ್ತಿದ್ದಿ. ಅಲ್ಲ ಕಣಪ್ಪ, ಅವನು ಒಂದ್ ದಪ್ಪದ ಬ್ಯಾಗ್ ನೇ ತಗೊಬಿಟ್ಟನು, ದೊಡ್ಡದ ಏನೇನೋ ತುಂಬಿಕೊಂಡಿರ್ತಾನೆ ಅದ್ರಲ್ಲಿ. ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನಲ್ಲ ಊಟ ಮಾಡಕ್ಕೆ ಟಿಫನ್ ಕೇರಿ ದಪ್ಪದ ಇಟ್ಕೊಂಡವನೆ. ಜೊತೆಗೆ ತಗೋತಾರಂಗ ಸುಬ್ಬಣ್ಣ. ಹ್ಮ್, ಬಹಳ ಅದ್ರಲ್ಲಿ ಬಹಳ ನೀಟ್ ಆದ ಮನುಷ್ಯ. ನೋಡಿದ್ರೆ ಗೊತ್ತಾಗುತ್ತೆ ಅದಿರ್ಲಿ. ಈಗ ನಮ್ಮ ಕೇಂದ್ರ ಸರ್ಕಾರದವರು ಹೋದ ವಾರ ಎಲ್ಲ ಕಾರ್ಯಕ್ರಮ ಮಾಡಿದ್ರು. ಈಗ ನಿಮ್ಮಂತ ರೈತರು, ನಿಮ್ಮಂತವ್ರು, ಏಮಣ್ಣಂತವ್ರು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಂದ್ರೆ, ಈಗ ಕಮಲಕ್ಕನಿಗೆ ವಸಿ ತಿಳುವಳಿಕೆ ಐತೆ, ನಾನೇನು ಎಕ್ಸ್ಟ್ರಾ ಹೇಳ್ಬೇಕಾಗಿಲ್ಲ. ಹಂಗಾರೆ ನೀ ಹೇಳ್ತಿರೋದು ನಾನು ರಾಜಣ್ಣನ ದಡ್ರು ಅಂತಲ್ಲ. ಹಂಗಲ್ಲ, ಕೃಷಿಗೆ ಬೇಕಾದ ತಿಳುವಳಿಕೆ ವಸಿ ನಿಮ್ಗೆ ಕಡಿಮೆನೆ. ಬೇರೆ ಕೃಷಿಗೆ ಬೇಡದೆ ಇರೋ ತಿಳುವಳಿಕೆ ಇದೆಯಲ್ಲ, ಅದು ಎಲ್ರಿಗಿನ್ ಜಾಸ್ತಿನೇ ಐತೆ. ಖುಷಿ ಆಗೋಯ್ತಲ್ಲ ಬಿಡು, ನಿನ್ ನಗ್ತಿರೋದ್ ನೋಡಿದಾಗ್ಲೇ ಅರ್ಥ ಆಯ್ತು. ಅಲ್ಲ ಕಣಪ್ಪ, ಈಗೇನ್ ವಿಷಯ ಹೇಳ್ಬೇಕು ಹೇಳು ಹೇಳು ಸುಬ್ಬಣ್ಣ. ಈಗ ಒಂದಲ್ಲ ಎರಡಲ್ಲ ಐದ್ ದಿನಗಳ ಕಾಲ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇತ್ತು, ಕಾರ್ಯಕ್ರಮ ಇತ್ತು. ಈಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀವಿ, ಕೇಳ್ತಾ ಇದೀವಲ್ಲ. ಈಗ ಇದರ ಒಂದು ಸಂದರ್ಭದಲ್ಲೇನೆ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಒಂದು ಕಾರ್ಯಕ್ರಮ ಮಾಡಿ ಅಂತ ಒಂದು ಸೂಚನೆ ಕೊಡ್ತು. ಅದ್ರ ಪ್ರಕಾರ ಹೆಚ್ಚು ಕಡಿಮೆ ಕೃಷಿ ಹಾಗೂ ಸಂಬಂಧಪಟ್ಟ ಇಲಾಖೆಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಸರಿ, ಒಂದು ಐದು ದಿನ ನಡೀತು. ನಾನು ಐದರಲ್ಲಿ ನಾಲ್ಕು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲಿ ನಡೀತಪ್ಪ ಈಗ ನೋಡಪ್ಪ, ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿಗೆ ಸಂಬಂಧಪಟ್ಟ ಹಾಗೆ ನಬಾರ್ಡ್ ಬ್ಯಾಂಕು, ಅಂದ್ರೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ರು. ಅಲ್ಲ ಸುಬ್ಬಣ್ಣ, ಇದು ಮೋಸ ಅಲ್ವಪ್ಪ. ಏನು, ಯಾಕಂದ್ರೆ ನಿಮ್ ಮುಂದೆ ಕೇಳುವೆ. ಈಗ ನೀನು ಒಂದಲ್ಲ ಐದು ಐದು ಸರಿ ಹೋಗ್ಬಿಟ್ಟು ಅಟೆಂಡ್ ಮಾಡಿದೀಯ ನೀನು, ನಮ್ ನೆನಪೇ ಬರ್ಲಿಲ್ವ ನಿನಗೆ? ನೆನಪ್ ಬಂತು ನೆನಪ್ ಬಂತು. ನಾನು ಬೇರೆ ಸುಬ್ಬಣ್ಣ ಸಪೋರ್ಟ್ ಮಾಡುವೆ, ನೆನಪ್ ಬಂತು. ಹೋಗೋ ಬರೋ ಕೆಂಬಸ್ಸನ್ನು ನಾನು ನೋಡ್ತಾ ಇದ್ದೆ, ಎಲ್ಲಾರು ಕಿಟಕಿ ಕಡೆ ಕಂಡ್ರೆ ಕೈ ತೋರಿಸ್ಬಿಟ್ಟು ಇಳಿಸಿ ಕರ್ಕೊಂಡು ಹೋಗವ ಅಂತ. ಯಾವ ಬಸ್ ಅಲ್ಲೂ ನೀನು ಕಂಡು ಬರ್ಲಿಲ್ಲ, ಎಲ್ಲೋ ಕೆಂಪಸ್ ಹತ್ತಿಲ್ಲ, ವೆಹಿಕಲ್ ಹೋಗಿರ್ಬೇಕು. ಇಲ್ಲ ಕವ, ಇವನ್ ರಾಜಣಾಂಗ ಅಂತ ಅಂದ್ಬಿಟ್ಟು ನೀನು ಅದನ್ನೇ ನಂಬ್ಕತಿಯಲ್ಲ. ಈಗ ಇರ್ಲಿ, ಸುಮ್ಮನೆ ಆದ್ರೂ ನೋಡದೇ ಇದ್ರು ಹಂಗಂತನವ. ಈಗ ಅಲ್ಲಿ ಏನ ಚಪ್ಪಲ ಅವನಿಗೆ. ಈಗ ಅಲ್ಲಿ ಏನಾಯ್ತು ಅಂದ್ರೆ ಕಮಲಕ್ಕ, ಒಂಥರ ಒಳ್ಳೇದೇ ಕಮಲಕ್ಕ. ಇದಕ್ಕೆ ಅವರು ಹಿಂದಿನಲ್ಲಿ ಒಂದು ಶೀರ್ಷಿಕೆ ಕೊಟ್ಟಿದ್ರು, ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅಂತ. ಅಂದ್ರೆ ರೈತರ ಸಹಭಾಗಿತ್ವ ನಮ್ಮ ಆದ್ಯತೆ. ಇದನ್ನ ಯಾರು ಹೇಳ್ತಿರೋದು ಹೇಳು? ಈ ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳು, ಸಂಸ್ಥೆಗಳು, ಇವರೆಲ್ಲರೂ ರೈತರನ್ನ ಕರೆದು ನಿಮ್ಗೆ ನಾವು ಆದ್ಯತೆಯನ್ನ ಕೊಡ್ತಾ ಇದ್ದೀವಿ, ನಮ್ಮ ಕಾರ್ಯಕ್ರಮಗಳಲ್ಲಿ ನೀವು ಸರಿಯಾಗಿ ಭಾಗವಹಿಸಿ ಸಹಭಾಗಿತ್ವ ನೀಡಿ, ಇದು ನಮ್ಮ ಆದ್ಯತೆ. ಸಹಕಾರ ನೀಡಿ ಇದನ್ನ ಮನದಟ್ಟು ಮಾಡ್ಕೊಳಕ್ಕೆ ಏನ್ ಮಾಡಿದ್ರು, ಈಗ ಕೃಷಿ ವಿಜ್ಞಾನ ಕೇಂದ್ರಗಳವೆ, ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಮೀನುಗಾರಿಕೆ ಇಲಾಖೆ ಇದೆ, ಪಶುಪಾಲನಾ ಇಲಾಖೆ ಇದೆ. ಇಲ್ಲಿ ಕೇಂದ್ರ ಸರ್ಕಾರದ ಯಾವ ಎಲ್ಲ ಯೋಜನೆಗಳಿದೆ, ಆ ಯೋಜನೆಗಳನ್ನ ಅವರು ಅಳವಡಿಸ್ಕೊಳ್ಬೇಕಾದ್ರೆ ಏನೆಲ್ಲ ಮಾನದಂಡಗಳಿದೆ, ಯಾವ್ದ್ಯಾವ್ದಕ್ಕೆ ಅವರು ಫಲಾನುಭವಿಗಳಾಗೋದಕ್ಕೆ ಅರ್ಹತೆಯನ್ನ ಪಡೆದಿದ್ದಾರೆ, ಎಲ್ಲ ವಿಚಾರಗಳನ್ನ ಅವ್ರಿಗೆ ಮನದಟ್ಟು ಮಾಡ್ಕೊಡ್ಬೇಕು. ಒಟ್ಟಾರೆ ಗೊತ್ತಿಲ್ಲದೆ ಇರೋಂಥವ್ರಿಗೂ ಇದ್ರದ್ದೆಲ್ಲ ಪರಿಚಯ ಮಾಡಿಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಾದರೂ ಅವರು ಪಾಲ್ಗೊಳ್ಳುವಿಕೆ, ಅಂದ್ರೆ ರೈತರ ಒಂದು ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ಬೇಕು, ಸಹಭಾಗಿತ್ವ ಜಾಸ್ತಿ ಆಗ್ಬೋದು ಅಂತ ಒಂದು ನಿರೀಕ್ಷೆ. ನಿಜ ನಿಜ, ಅದೇ ಕರೆಕ್ಟ್. ನೋಡೋ, ಇದರಲ್ಲಿ ಎಲ್ಲ ವಿಚಾರಗಳು ಬಂತು. ನೋಡೋ, ಸಹಜ ಕೃಷಿ, ಅಂದ್ರೆ ಈಗ ನಾವೇನ್ ಹೇಳ್ತಾ ಇದೀವಿ ಪಾರಂಪರಿಕ ಕೃಷಿ ನಮ್ ತಾತ ಮುತ್ತಾತಂದ್ರಿಂದ ಅದಕ್ಕೆ ಒಂದು ಪುನರುಜ್ಜೀವನ ಮಾಡಿ ಅನ್ನೋದು. ಆಮೇಲೆ ಕೃಷಿ ಉದ್ಯಮಗಳು ನಾವು ಬಕಾಹು ಎಲ್ಲ ಬಗ್ಗೆ ಎಲ್ಲ ಮಾತಾಡಿದ್ವಲ್ಲಪ್ಪ, ಆ ತರದನ್ನ ಒಂದು ಪ್ರಾರಂಭ ಮಾಡಿ. ಆಮೇಲೆ ಕೃಷಿ ಮಾರುಕಟ್ಟೆ, ಈ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಅಂತ ಹೇಳ್ತೀವಿ, ಅದನ್ನ ನ್ಯಾಮ್ ಅಂತ ಕರಿತೀವಿ. ಏನ ಮೇಡಮ್ ನ್ಯಾಮ್ ಕಣೋ ನ್ಯಾಮ್ ಕಣಪ್ಪ, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಸರಿಕಪ್ಪ ಮೇಡಮ್ ಅಲ್ಲ ಮೇಡಮ್ ಕಮಲಕ್ಕ. ಸರಿ ಸರಿ. ಆಮೇಲೆ ಎಫ್ ಪಿ ಓಗಳು, ಈ ರೈತ ಉತ್ಪಾದಕರ ಸಂಸ್ಥೆಗಳು, ಬೆಳೆಗಾರರ ಸಂಸ್ಥೆಗಳು, ಉತ್ಪಾದಕರ ಸಂಸ್ಥೆಗಳು ಎಲ್ಲ ಅವತ್ತೊಂದಿನ ಆದಿಶೇಷನ್ ಗೌಡ ಅಂತ ಬಂದು ಎಲ್ಲ ಹೇಳ್ಬಿಟ್ಟು ಅದು. ಆಮೇಲೆ ತೋಟಗಾರಿಕೆ ಉತ್ಪನ್ನಗಳನ್ನ ಹೇಗೆ ಮೌಲ್ಯವರ್ಧನೆ ಮಾಡಬೇಕು, ಉತ್ಪಾದನೆ ಜಾಸ್ತಿ ಮಾಡುವಂಥದ್ದು, ಎಲ್ಲ ಬೇರೆ ಬೇರೆ ವಿಚಾರಗಳನ್ನ ಒಳಗೊಂಡ ಹಾಗೆ ಒಟ್ಟಿನಲ್ಲಿ. ಆಮೇಲೆ ಮಣ್ಣು ಪರೀಕ್ಷೆ ಮಾಡೋದು ಗಮನಕ್ಕ. ಆಮೇಲೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅದು ಹೆಂಗೆ. ಆಮೇಲೆ ಈ ಒಂದು ಪಶುಪಾಲನೆಯಲ್ಲಿ ತೊಡಗಿರೋರ್ಗೇನೆ ಅವರ ಒಂದು ಪಶು ಸಂಪತ್ತನ್ನ ಹೆಚ್ಚಿಸ್ಕೊಳ್ಬೇಕಾದ್ರೆ ಈ ನಬಾರ್ಡ್ ಸಹಭಾಗಿತ್ವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿವೆ, ನಬಾರ್ಡ್ ಅವರೊಂದು ಸಾಲ ಕೊಡ್ತಾರೆ. ಈಗ ಹಸು ಸಾಕಾಣಿಕೆ, ಕುರಿ ಮೇಕೆ ಸಾಕಾಣಿಕೆ, ಅದೇ ಇದ ಪಶು ಸಂಪತ್ತು ಅಂದ್ರೆ ಅವ ಈಗ ಹಸುಗಳ ಒಂದಿದ್ರೆ ಒಂದ್ ನಾಲ್ಕೈದಾದ್ರೂ ಸಾಕಬೇಕು. ಅದಕ್ಕೆ ಬೇಕಾಗಿರೋದು ಅಂದ್ರೆ ಅದೇ ತಾನೇ, ಒಂದ್ರ ಬದಲು ಇನ್ನೊಂದ್ ಮೂರ್ ನಾಲ್ಕು ತಗೊಳಕ್ಕೆ ಈ ನಬಾರ್ಡ್ ಇಂದ ದುಡ್ಡು ಕೊಟ್ಟಾರ, ದುಡ್ಡು ಕೊಡ್ತಾರೆ. ಆರೋಗ್ಯ ತಪಾಸಣೆ, ಅದಕ್ಕೆ ಸಂಬಂಧಪಟ್ಟ ವಿಮೆ. ಆಮೇಲೆ ಮುಖ್ಯವಾಗಿ ನೋಡಪ್ಪ, ಈ ನಾವು ಬೆಳೆಯುವಂತ ಬೆಳೆಗೆ ಈ ಒಂದು ಪರಿಸರದಲ್ಲಿ ಅಥವಾ ಪ್ರಾಕೃತಿಕವಾಗಿ ಏನೆಲ್ಲ ಒಂದು ನಷ್ಟ ಏನಾರ ಆದ್ರೆ ಪರಿಹಾರ ಪಡಿಬೇಕಾದ್ರೆ ಫಸಲ್ ಬಿಮಾ ಯೋಜನೆ ಒಂದು ಅವಕಾಶ ನೀಡುತ್ತೆ. ಅದನ್ನ ಹೇಗೆ ನಾವು ಪಡ್ಕೊಳ್ಬೇಕು, ಅದೇ ಕವ ಈಗ ಯೋಜನೆಗಳೆಲ್ಲ ಮಾಡೋರಲ್ಲವ, ಈಗ ಹೊಸದಾಗಿ ಯೋಜನೆಗಳೆಲ್ಲ ಬಂತಲ್ಲ, ಅದ ಎಲ್ರಿಗೂ ಮನದಟ್ ಮಾಡ್ಕೊಳ್ಳೋದು ಇದು ಅಲ್ವಾ ಸುಬ್ಬಣ್ಣ? ಒಂದ್ ಅರ್ಥ ಅಲ್ಲ ಹಂಗೆ ಈಗ ಪಡ್ಕೊಳ್ಳೋದು ಹೆಂಗೆ ಅಂತ ನಮ್ಗೆ ಅದೇ ಗೊತ್ತಿರಕ್ಕಿಲ್ವಲ್ಲ. ಇದ್ದದಂತೆ ಯೋಜನೆ ಮಾಡಿದಾರಂತೆ, ಯೋಜನೆ ಮಾಡಿದಾರಂತೆ ಅಂದ್ಬಿಟ್ಟು ಬರೀ ಇದ್ರಲ್ಲೇ ಆಗೋಬಿಡ್ತು ನಮ್ದು, ಬಟ್ ಅದ್ ನಮ್ ಕೈಗ್ ಬರ್ನೇ ಇಲ್ಲ. ಈಗ ಬರ್ ಮಾಡ್ಕೊಳ್ಳೋದ್ ಹೆಂಗೆ ಅಂತ, ಈಗ ಬರ್ ಮಾಡ್ಕೊಳ್ಬೇಕಾದ್ರೆ ಹಂಗೇನೆ ಕೆಂಪಸ್ ಹತ್ತದ್ ಕಡಿಮೆ ಮಾಡ್ಬೇಕು, ಆ ಸಿಸಿಎನ್ ಜೊತೆ ಅಲ್ಲಿ ಇಲ್ಲಿ ತಿರ್ಗಕ್ಕೆ ಹೋಗೋದನ್ನ ಕಡಿಮೆ ಮಾಡ್ಬೇಕು. ಕಮಲಕ್ಕನ ಅಟ್ಟಿತಾವ್ ನೀವು ವಾರಕ್ಕೊಂದ್ಸಲ ಬಂದ್ಬಿಟ್ರೆ ನೋಡಪ್ಪ, ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಐತೆ ಎಲ್ಲ ಗೊತ್ತಾಯ್ತು. ಎಲ್ಲ ನೀರೋದ್ರಿಂದ ಸುಬ್ಬಣ್ಣ, ಈಗ ನೋಡ ಐದ್ ದಿನ ಹೋಗಿದೆಯ ಕರ್ಕ ಹೋಗಿಲ್ಲ, ಅದ್ ಬೇರೆ ಪ್ರಶ್ನೆ ಬಿಡು, ಆದ್ರೂ ತಿಳ್ಕೊ ಬಂದು ಹೇಳ್ತೀಯಲ್ಲ, ಮನ್ಸಲ್ಲಿ ಇಟ್ಕೊ ಹೋಗಿರ್ತಾನೆ ಹೇಳ್ಬೇಕು ಶಂಕರಣ್ಣನ್ಗುವೆ ರಾಜಣ್ಣನ್ಗುವೆ ಕಮಲಕ್ಕ. ಈಗ ಒಬ್ರು ತಿಳ್ಕೊಂಡ್ರೆ ಸಾಕಲ್ಲ, ಈಗ ನಮ್ಗೆ ಎಲ್ರಿಗೂ ಗೊತ್ತಾಯ್ತಾ, ಹೋದ್ರು ಖರ್ಚು ಹೆಚ್ಚಿಗೆ ಆಯ್ತಲ್ವಾ, ಅದಕ್ಕೆ ಸುಬ್ಬಣ್ಣ ಅದ್ರಲ್ಲಿ ಒಂದ್ಸ್ವಲ್ಪ ಟೈಟು. ಅಲ್ಲ ಅಲ್ಲ ಕಣ್ಣಣ್ಣ, ನೀನ್ ತುಂಬಾ ಉದಾರಿ ಅಲ್ವಾ, ನೀನೇ ಚಾರ್ಜ್ ಆಗಿ ಕರ್ಕೊಂಡು ಹೋದ್ರೆ ಆಯ್ತಲ್ಲ, ಕರಿಬೇಕಲ್ವಾ ಫಸ್ಟ್ ಬರ್ತೀನಿ ಅಂತ ಗೊತ್ತಾಗಿರ್ತಾನೆ ಕಣವ. ಈಗ ಅವನೇ ತಿಳ್ಕೊಂಡವನೆ ಸುಬ್ಬಣ್ಣ ವಸಿ ಟೈಟ್ ಆಗಿರ್ತಾನೆ. ಯಾಕೆ ಟೈಟ್ ಅಂದ್ರೆ ಬೇರೆ ಅರ್ಥ ಅದೆ, ಹಂಗ್ ತಿಳ್ಕೊಬೇಡ ನೀನು, ಅದಲ್ಲ ಅದಲ್ಲ ಹೇಳಿದಿದೆ, ಅರ್ಥ ಕೊಡ್ತಾರೆ ಟೈಟ್ ಅನ್ನಕ್ಕೆ ಕವಾಡಣ. ಕಾಸಿನ ವಿಷಯದಲ್ಲಿ ನಾನು ಹೇಳ್ತಿರೋದು ಸುಬ್ಬಣ್ಣ ತಪ್ಪಾಗಿ ತಿಳ್ಕೊಬಿಟ್ಟೆ. ನಾನು ಏನ್ ಹೇಳಿದೆ, ಈ ಕಾರ್ಯಕ್ರಮದ ಹೆಸರು ರೈತರ ಪಾಲ್ಗೊಳ್ಳುವಿಕೆ ಸಹಭಾಗಿತ್ವ. ಇವನು ಆ ಕಾರ್ಯಕ್ರಮಕ್ಕೂ ಇವನು ನಾನು ಇವನ್ನ ಚಾರ್ಜ್ ಹಾಕೊಂಡು ಊಟ ತಿಂಡಿ ನೋಡ್ಕೊಂಡು ಕರ್ಕೊಂಡು ಹೋಗಲ್ಲ, ಇದೇನ್ ಸಹಭಾಗಿತ್ವದ ಒಳಗಡೆ ಇನ್ನೊಂದು ಸಹಭಾಗಿತ್ವ. ಓಲಿ ಒಂದ್ ಒಂದ್ ಐದ್ ದಿವಸ ಹೋಗಿದ್ದಲ್ವ ಸುಬ್ಬಣ್ಣ, ಒಂದ್ ದಿವಸ ನನ್ ಕರ್ಕ ಹೋಗಿ ಖರ್ಚು ಮಾಡ್ಲಿ, ಇನ್ ಎರಡನೇ ದಿವಸಕ್ಕೆ ನಾನ್ ಖರ್ಚು ಮಾಡ್ತೀನಿ, ಹಂಗ್ ಮಾಡದಾಗ್ಲೇ ತನ ಸಹಭಾಗಿತ್ವ. ಸರಿ ಬಿಡೋಣ, ಈಗ ನೀನ್ ಹೇಳ್ದೆ ಅಲ್ವಾ ಮೂರನೇ ದಿವಸ ಇದ್ರು ಹಂಗೇನೆ ಇನ್ನೆಲ್ಲ ಕಾರ್ಯಾಗಾರ ಇದ್ರೆ ಸುಬ್ಬಣ್ಣ, ಒಂದಿನದ ಖರ್ಚು ಶಂಕರಣ್ಣ. ಕಮಲಕ್ಕ ನೀನು ಒಂದೇ ದಿವಸದಿದ್ರೆ ಏನ್ ಮಾಡದ, ಒಂದೇ ದಿನದಿದ್ರು ನಿಂದೇ ಕಾಣಣ ಹಂಗಿಯಾ, ಒಂದ್ ದಿವಸ ಇರವೆ ಜಾಸ್ತಿ ಕವ. ಕಮಲಕ್ಕ ನಾನು ಹೇಳ್ತೀನಿ ಕೇಳು, ಒಂದೇ ದಿನ ಇದ್ರೆ ಕಾರ್ಯಾಗಾರ ಇವನು ಬತ್ತಾನೆ, ಯಾಕಂದ್ರೆ ಇವನು ಗ್ಯಾರಂಟಿ ಎರಡನೇ ದಿನ ಕೈಗೆ ಸಿಗದಂಗೆ ಹೋಗ್ಬೋದು, ಎರಡನೇ ದಿನ ಯಾವುದೇ ಸಹಭಾಗಿತ್ವ ಇರೋದಿಲ್ಲ ಅಂತ. ಇನ್ನು ಎರಡನೇ ದಿನ ಇತ್ತಾ, ಮೊದಲನೇ ದಿನ ಬತ್ತಾನೆ ಶಿಸ್ತಾಗಿ, ಎರಡನೇ ದಿನ ಏನೋ ಒಂದು ಕುಂಟ್ನೆಪ್ಪ ಹೇಳೇ ಹೇಳ್ತಾನೆ, ಅಲ್ಲಿಗೆ ಸಹಭಾಗಿತ್ವ ಅಲ್ಲಿಗೆ ಮುಗಿತು. ಮೂರ್ ದಿನ ಆಯ್ತಾ, ಮೊದಲನೇ ದಿನ ಬತ್ತಾನೆ, ಎರಡನೇ ದಿನ ಬರಕ್ಕಿಲ್ಲ, ಮೂರನೇ ದಿನ ಬಂದು ಪುನಃ ಸಹಭಾಗಿತ್ವ ಅಂತಾನೆ. ಇದು ಮೂರು ನಾಲ್ಕು ಐದು ಅದು ಏಳು ಐದು ದಿವಸದಲ್ಲಿ ಇವ್ರ ಸಹಭಾಗಿತ್ವ ಯಾವ ಪಟ್ಟಕ್ಕೆ ಸಿಗ್ತದೆ ಅಂತ ನಾನು ನಿರೀಕ್ಷೆ ಮಾಡ್ಲಿ. ನಂಬ್ಕೊಳ್ಳಿ ಅಂತ ಕರ್ಕೊಂಡು ನಂಬ್ಕೊಳ್ಳಿ ಅಂತ ಅದೇನೆ ನೀನೆ ಹೇಳ್ಬೇಕು ಕಣ್ಣ. ಐದು ದಿನ ಇದ್ದಾಗ ನೀನ್ ಐದು ದಿನಾನು ಬಂದೀಯ. ಅಯ್ಯೋ ಬುಡವ ಈಗ ಏನ್ ಗೊತ್ತವ, ಇವೆಲ್ಲ ನಾವು ಐದು ದಿನ ಹೋಗೋದ್ ಮುಖ್ಯ ಅಲ್ಲಕವ. ಈ ಬೇಕಾದ್ರೆ 50 ವರ್ಷಕ್ಕೆ ಆಗುವಷ್ಟು ಸಂಪತ್ತು ಇದ್ರಲ್ಲ ಅದೇ ವಿಷಯದಲ್ಲಿ. ಅದಕ್ಕೆ ಹೇಳಿದ್ದು ಸುಬ್ಬಣ್ಣ ಹೋದ್ರೆ ಸಾಕು ನಮ್ಗೆಲ್ಲ ಮಾಹಿತಿ ಸಿಗ್ತದಲ್ಲ. ಮತ್ತೆ ಈಗ ಕಮಲಕ್ಕ ನೀನೇ ಅಂತ ಇಟ್ಕೋ, ಅವ್ರು ಹೇಳ್ತಿರ್ತಾರೆ ಎಲ್ಲ ಅರ್ಥ ಮಾಡ್ಕೊಳಕದ್ದ ನನ್ನ ಕೈಲಿ ಅಷ್ಟು ಬುದ್ಧಿವತ್ನ. ನಾನು ಸುಬ್ಬಣ್ಣ ಅರ್ಥ ಮಾಡ್ಕೊಬಿಡ್ತಾನೆ. ನಿನ್ ಜ್ಞಾನ ಇನ್ನೆಲ್ಲ ಇರ್ತದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಪತ್ರಗಳು ಎಲ್ಲೆಲ್ಲವ ಅಂತ ಹುಡುಕ್ತಾನೆ ಸುಬ್ಬಣ್ಣ. ಅಲ್ಲಿ ಆ ಕಚೇರಿಗೆ ಹೋಗೋದು, ಆ ರೂಮ್ಗೆ ಹೋಗೋದು, ಈ ರೂಮ್ಗೆ ಹೋಗೋದು, ಅಲ್ಲಿ ಏನಾದರೂ ಸಿಗ್ತವೆಲ್ಲ ಅದ್ರ ಬಗ್ಗೆ ಆ ಪತ್ರಗಳನ್ನೆಲ್ಲ ಬ್ಯಾಗ್ ತುಂಬ್ಕೊಂಡು ಬಂದು ಇಲ್ಲಿ ಅದನ್ನ ಮನೇಲಿ ಕೂತ್ಕೊ ಓದ್ಕೊಬಿಟ್ಟು ನಿನ್ನ ಮನೆ ಹತ್ರ ಬಂದ್ಬಿಟ್ಟು ಎಲ್ರಿಗೂ ನಮ್ಗೆ ಹೇಳೋದು ಏನು ಸುಮ್ಮನೆ ಆಯ್ತಾ ಅದೆಲ್ಲ ತಿಳ್ಕೊಳಕಾದ ನಮ್ಮ ಕೈಲಿ. ಹಂಗ್ ನೋಡಿದ್ರೆ ಈಗ ಸುಬ್ಬಣ್ಣಗೆ ನಾವೇ ಬಸ್ ಚಾರ್ಜ್ ಕೊಡ್ಬೇಕು. ನಿಜ ನಿಜ ಅದಂತೂ ನಿಜ ಕವ, ನೀ ಹೇಳ್ತಿರೋದು ನಿಜ. ನೆಕ್ಸ್ಟ್ ಹೋಗುವಾಗ ಕೊಡ್ಬೇ ಬಿಡು ನೀನು. ಯಾರು ನೀನ್ ಹಂಗಾರೇನಣ್ಣ? ನಾನು ಕೊಡ್ತೀನಿ ಕವ ನೋಡು, ನೀನು ಅಂದ ತಕ್ಷಣ ಒಂದ್ ಇದಾ ಬಿಡ್ತಲ್ಲ ನಿನ್ಗೆ. ನಾನು ಲೆಕ್ಕದ ಪುಸ್ತಕದಲ್ಲಿ ಲೆಕ್ಕ ಬರ್ಕೋತಾ ಇದೀನಲ್ಲ, ಇದನ್ನು ಸೇರಿಸ್ಬೇಕಷ್ಟೇ. ಮುಂದೆ ಸಲ ಹೋಗುವಾಗ ನೀನ್ ಬಸ್ ಚಾರ್ಜ್ ಕೊಡ್ಬೇ ಬಿಡು. ಆಯ್ತು ಇರ್ಲಿ ಕಮಲಕ್ಕ. ಇದೇನ್ ಗೊತ್ತಾ, ಒಂದು ಇಲಾಖೆಯಿಂದ ಕಾರ್ಯಕ್ರಮಗಳನ್ನು ಅವರು ರೂಪಿಸಿರ್ತಾರೆ, ಇಲ್ಲ ಸಂಕ್ರಣ ಹೇಳ್ದಂಗೆ ಕೆಲವು ಅವ್ರಿಗೆ ಸರಿಯಾಗಿ ಮನದಟ್ಟಾಗಿರಲ್ಲ, ಹಂಗಾಗಿ ಕೆಲವರು ಅದರ ಸಾಹಸಕ್ಕೆ ಹೋಗಿರೋಕ್ಕಿಲ್ಲ. ಇನ್ನೊಂದು ಏನಾದರೂ ನ್ಯೂನತೆಗಳಿದ್ರೂ ಅವ್ರಿಗೆ ಗೊತ್ತಾಗಬೇಕು ಅಂದ್ಕೊಂಡು ಇವ್ರೇನು ಮಾಡಿದ್ರು, ಒಂದು ಅಧಿಕಾರಿಗಳು, ಇನ್ನೊಂದು ಈ ವಿಜ್ಞಾನಿಗಳು, ಎಲ್ಲರೂ ಇದನ್ನು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಮಾಡಿದ್ರು. ಆಮೇಲೆ ಬರೀ ಹೇಳೋರೇ ಇದ್ರೆ ಆಗೋಕ್ಕಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಿರೋರ್ನು ರೈತರು ಗುರುತಿಸಿ ಅವ್ರನ್ನ ಹೇಳ್ಕೋಬೇಕಲ್ಲ, ಅವ್ರ ಅನುಭವಗಳನ್ನ ಹಂಚ್ಕೊಳ್ಳಿ, ಮತ್ತೆ ಅವರು ಸ್ವಲ್ಪ ಸಾಧನೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಳಕ್ಕೆ ಸಾಧನೆ ಮಾಡಿರೋರ್ಗೆಲ್ಲ ಕರೆಸಿ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡೋದು ಬೆಳೆಗಳು, ಬೇರೆ ಬೇರೆ ಬೆಳೆಗಳು, ಈಗ ತರಕಾರಿ ಬೆಳೆಯೋ ಒಬ್ಬ ರೈತ ಅವನು ಒಂದು ಗುಣಮಟ್ಟವನ್ನ ಕಾಪಾಡಿಕೊಂಡು ಬೆಳೆದಿರ್ತಾನೆ, ಇಳುವರಿನೂ ಹೆಚ್ಚಿಗೆ ಪಡ್ಕೊಂಡಿರ್ತಾನೆ, ಅವನು ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳಿದ್ರು. ನಿಜ ಮಾಡ್ಬೇಕಪ್ಪ ಮಾಡ್ಬೇಕು. ಆಮೇಲೆ ಇದೊಂದು ವೇದಿಕೆ ಆಯ್ತು ಏನಂದ್ರೆ, ಈ ಹೊಸ ತಂತ್ರಜ್ಞಾನಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು ಇವರೆಲ್ಲ ಬಿಡುಗಡೆ ಮಾಡ್ತಾ ಇರ್ತಾರೆ. ಅದೇನು ಎತ್ತ ಎಲ್ಲಿ ಸಿಗ್ತದೆ ಏನು ಇದೆಲ್ಲಾನು ಜನರಿಗೆ ಸುಲಭವಾಗಿ ತಿಳಿಯೋ ಹಾಗೆ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಒಟ್ಟಿನಲ್ಲಿ ರೈತರಿಗೆ ಅವರು ಏನೆಲ್ಲ ಕುಂದು ಕೊರತೆಗಳಿದೆ ಅದನ್ನ ನೀಗಿಸಬೇಕು ಅಂತ ಮಾಡಿದ್ರು. ಒಳ್ಳೆಯದು ಕಮಲವ. ಈಗ ನೋಡವ, ಈಗ ಸಹಜ ಕೃಷಿ, ಈಗ ನೀನ್ ಏನವ ಅರ್ಥ ಮಾಡ್ಕೊಂಡಿದ್ದೀ ಹೇಳವ. ಅಂದ್ರೆ ಸಹಜವಾಗಿ ಮಾಡುವಂತದ್ದು ಅಂದ್ರೆ ಪ್ರಕೃತಿನಲ್ಲಿ ಏನ್ ಸಿಗುತ್ತೆ ಅದನ್ನೇ ಹಾಕ್ಬಿಟ್ಟು ಮಾಡೋದು, ಹೊರಗಿಂದ ಯಾವ್ದೇ ಗೊಬ್ಬರ ಅದು ಇದು ತಂದು ಹಾಕೋಂಗಿಲ್ಲ, ರಾಸಾಯನಿಕ ಎಲ್ಲ ಮುಟ್ಸೋಂಗೆ ಇಲ್ಲ. ಮತ್ತೆ ಹೊರಗಡೆಯಿಂದ ಗೊಬ್ಬರ ಅಂದ್ರೆ ಹೊರಗಡೆ ತರದೆ ನಿಮ್ಮೂರಲ್ಲಿ ನಿಮ್ ಜಮೀನ್ಗೆ ಆಗುವಷ್ಟು ಇದ್ದ ಹಂಗಲ್ಲ ಕಣ್ಣಣ್ಣ. ಈಗ ನಮ್ ಜಮೀನಲ್ಲಿ ಏನೋ ಕಳೆ ಬೆಳ್ದಿರ್ತದೆ ಅಂತ ಇಟ್ಕೊ, ಅದನ್ನೇ ಮಲ್ಚ್ ಮಾಡ್ಬಿಟ್ಟು ಭೂಮಿಗೆ ಸೇರ್ಸೋದು ಹಸ್ರೆ ಗೊಬ್ಬರ ಆಯ್ತದೆ. ಸರಿ, ಹಂಗ್ ಬೇಕಾದ್ರೆ ಮಾಡ್ಕೋಬಹುದು. ಸಹಜವಾಗಿ ಏನ್ ಸಿಗ್ತದೆ ಅದನ್ನೇ ಹಾಕಿ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ರಾಸಾಯನಿಕ ಗೊಬ್ಬರಗಳು ಅವ ಇವನ್ನೆಲ್ಲ ನಮ್ಮ ಅಪ್ಪನು ಜಾಸ್ತಿ ಬೆಳೆಸ್ತಿದ್ದ, ಹುಸಿ ಚೆನ್ನಾಗ್ ಬರ್ತವೆ, ಇದು ಇಳುವರಿ ಬರ್ತದೆ, ಗಿಡನು ಉದ್ದಕ್ಕೆ ಬೆಳೆಯಕ್ಕಿಲ್ಲ, ಚಿಕ್ಕದ್ರಲ್ಲೇ ಇದು ಫಲ ಕೊಟ್ಬಿಡ್ತದೆ ಅಂದ್ಬಿಟ್ಟು ಅದ ಎಂತೆಂಥದ್ದು ತಂದು ಹಾಕೊಂಡು ಮಕ್ಕಳು ನಾವು ಅವಾಗ ಗೊತ್ತಿರ್ತಿರ್ಲಿಲ್ಲ ನಮ್ಗೆ. ನಾವು ಸುಮ್ಮನೆ ನಮ್ಮ ಅಪ್ಪನ ಹಿಂದಗಡೆ ಹೋಯ್ತಿದ್ದು ಜಮೀನಲ್ಲಿ, ಅದೆಲ್ಲನು ಮಾಡಬಾರ್ದು. ಈಗ ಎಲ್ಲಿ ಮಾಡ್ತಿದ್ರು, ಈಗೆಲ್ಲ ಸಹಜ ಕೃಷಿ ಅಂತಂದ್ರೆ ಹಂಗ್ ಮಾಡಕ್ಕೆ ಅದ್ದ ನಾವು ನಮ್ಮಪ್ಪ ಮಾಡ್ತಿದ್ದಂಗೆ ಬದಲಾವಣೆ ಮಾಡ್ಕೋಬೇಕಷ್ಟೇ. ಅಲ್ಲ ಕಣಪ್ಪ, ನಿಮ್ಮಪ್ಪ ಮಾಡ್ದಂಗೆ ನೀನ್ ಯಾಕೆ ಮಾಡಕ್ ಆಯ್ತಿಲ್ಲ ಹೇಳೋ? ನಿಂದು ಸಹಭಾಗಿತ್ವ ಇಲ್ಲ, ನಿಂದು ಬೇರೆ ಬೇರೆ ಭಾಗಿತ್ವ ಅನ್ಕೊಳ್ ನಿನ್ ಜಾಸ್ತಿ ಆಗೋದು. ಅದೇ ನಾಟಕ ಬಂದ್ಬಿಟ್ರಿ ನೀನಪ್ಪ ಇದ್ದದು. ಅದೇ ಕಣಪ್ಪ, ಅದೇ ಸಾಕಲ್ಲ, ಅದೇ ಮುಖ್ಯ ಇಲ್ಲಿ. ಅಲ್ಲಕವ, ಊಟಕ್ಕೆ ಉಪ್ಪಿನಕಾಯಿ ಇಲ್ದ್ರೆ ಊಟ ಅನ್ಸ್ತದವ? ಆದ್ರೆ ನೋಡೋಣ, ಉಪ್ಪಿನಕಾಯಿ ನಾಟಕ ಆಗ್ಬೇಕು, ಇಲ್ಲಿ ಊಟ ವ್ಯವಸಾಯ ಆಗ್ಬೇಕು, ಇಲ್ಲಿ ಉಲ್ಟ ಆಗ್ಬಿಟ್ಟದೆ, ಅದೇ ಬಂದಿರೋ ಸಮಸ್ಯೆ. ಉಪ್ಪಿನಕಾಯಿ ಊಟ ಆಗ್ಬಿಟ್ಟಿದ್ದ ಇಲ್ಲಿ ಅಲ್ಲ, ಉಪ್ಪಿನಕಾಯಿ ವ್ಯವಸಾಯ ಆಗ್ಬಿಟೈತೆ, ಊಟ ನಾಟಕ ಆಗ್ಬಿಟೈತೆ. ಕಷ್ಟ ಕಷ್ಟ, ನಾವ್ ಅದಕ್ಕೆ ಹೇಳ್ತಾ ಇರೋದು ಮುಖ್ಯವಾಗಿ ವ್ಯವಸಾಯ ಮಾಡೋಣ ಅಂತ. ಆಯ್ತು ಮಾಡೋಣ ಬಂದ. ನೀನು ನಾಟಕದ ಬಗ್ಗೆ ನನಗೂ ಒಂದ್ ಪಾತ್ರ ಕೊಡು ಅಂತ ಕೇಳಿರ್ನಿಲ್ವ? ನೀನು ಕೇಳಿದ್ದೆ, ನೀ ಏನಾರು ಕೊಟ್ಟ? ಅಲ್ಲವಾಗಿ ನಿನ್ನ ವ್ಯವಸ್ಥೆ ಮಾಡ್ಬೇಕಿರವ. ಅದೇನೆ ಆ ವ್ಯವಸ್ಥೆ ಮಾಡಕ್ ಇಷ್ಟೊಂದೇನ್ ಓಡಾಡ್ಬೇಡ ಕಣ್ಣಣ್ಣ. ಈಗ ಅಲ್ಲೆಲ್ಲ ಹೇಳಿಲ್ವ ಸೌಲಭ್ಯ, ಅದ್ ಹೆಂಗ್ ಪಡ್ಕೊಳ್ಳೋದು ಅಂತ ಮೊದ್ಲು ಅದ್ರ ಬಗ್ಗೆ ಹೊಸ ಯೋಚನೆ. ಸಹಜ ಕೃಷಿ ಬಗ್ಗೆ ಹೇಳ್ತಿದ್ದೆ. ಅಲ್ಲ, ಒಂದು ಪಾತ್ರ ಕೇಳ್ಬಿಟ್ಟವಳೆ ಅನ್ಕೊಂಡು ಇಡೀ ವರ್ಷ ಇಡೀ ಪಾತ್ರ ಹುಡುಕ್ತಾ ಇವ್ನಿ, ಪಾತ್ರ ಹುಡುಕ್ತಾ ಇವ್ನಿ, ನಾಟಕ ಹುಡುಕ್ತಾ ಇವ್ನಿ, ಸ್ಟೇಜ್ ಹುಡುಕ್ತಾ ಇವ್ನಿ, ಆಮೇಲೆ ನೋಡೋ ಜನನು ಹುಡುಕೊಂಡು ಹೋಗ್ಬೇಕಾಯ್ತದೆ. ಮೊದ್ಲಂಗೆ ನಾಟಕವ ನಮ್ಗೆ ಬೇಕಾದಾಗ ಮಾಡಕ್ ಆಗಕ್ಕಿಲ್ಲ ಕವ. ಈಗ ಹೊಸ ಖರ್ಚು ಜಾಸ್ತಿ ಆಯ್ತಂತೆ ನಿನಗೆ ಹೇಳಿವನಲ್ಲವ ಎಲ್ಲನೂ. ಮಾಡೋ ಬಿಡು, ಯಾವ್ದಾರ ಹಬ್ಬ ಹರಿ ದಿನಗಳಿಗೆ ಒಂದ್ 6 ತಿಂಗಳು ಪ್ರತಿ ದಿವಸ ಬರ್ಬೇಕು ನೀನು, ಪ್ರಾಕ್ಟೀಸ್ ಮಾಡ್ಬೇಕಲ್ಲವ ಹಾಡುಗಳ. ಇಲ್ಲ, ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಬಿಡು ಮಾಡ್ಕೊಡ್ತಾರೆ ಅಲ್ವಾ ಸುಬ್ಬಣ್ಣ. ಈಗಾಗ್ಲಿ ಡ್ರಾಮಿ ಬಿಡು ಮಾಡ್ಕೊತಾರೆ, ನಾನಂತೂ ಪ್ರತಿ ದಿವಸ. ಚಂಕ್ರಣ್ಣ, ನೀನೊಬ್ನೇ ಇವತ್ತು ಬಂದಿದ್ಯಾ, ರಾಜಣ್ಣ ಬೇರೆ ಇಲ್ಲ, ಸರಿಯಾಗಿ ತಿಳ್ಕ ಹೇಳು ಸುಬ್ಬಣ್ಣ. ಇದೇ ನಾಟಕದ ಸಹಭಾಗಿತ್ವನ ಕೃಷಿ ಸಹಭಾಗಿತ್ವ ಅದಕ್ಕೂ ಒಂದ್ ರೀತಿಯಲ್ಲಿ ಬೇಕು. ಪಾತ್ರಧಾರಿಗಳು ಇಲ್ದೇ ಆಗಕ್ಕಿಲ್ಲ. ಕೃಷ್ಣನ್ ಪಾತ್ರಕ್ಕೆ ಅರ್ಜುನ ಸರಿಯಾಗಿ ಸಾಥ್ ಕೊಡ್ಲಿಲ್ಲ ಅಂದ್ರೆ ಪಾತ್ರ ಆಗಕ್ಕಿಲ್ಲ ಕವ ಅದು. ಮತ್ತೆ ಕೃಷ್ಣ ಬಿದೋಗ್ಬಿಟ್ಟು ಅರ್ಜುನ ಎದ್ ನಿಂತ್ಕೊಬಿಟ್ರೆ, ಅಥವಾ ಅರ್ಜುನ ಬಿದೋಗ್ಬಿಟ್ಟು ಕೃಷ್ಣ ಎದ್ ನಿಂತ್ಕೊಬಿಟ್ರೆ ಸರಿಯಾಗಿಲ್ಲ ಪಾತ್ರ. ಅರ್ಜುನ ಚೆನ್ನಾಗಿ ಮಾಡ್ತಾನೆ ಸಹಭಾಗಿತ್ವ ಅಂದ್ರೆ ಅರ್ಥ ಮಾಡ್ಕೊತಾನೆ. ಯಾಕೋ ಕೃಷ್ಣನ್ ಪಾತ್ರದ ಮಾವಸಿ ಡೌನ್ ಆಗ್ಬಿಟ್ನಲ್ಲ, ಏನೋ ಗಂಟ್ಲು ಕಟ್ಕೊಂಡಂಗೆ ಆಡ್ತಿದ್ದಕ್ಕಪ್ಪ ಅವ ಅಂತಾರೆ ಜನ. ಒಂದ್ ಸಾಮಾತೋಲನ ಅಲ್ಲುವೆ ಸಹಭಾಗಿತ್ವ ಏನ್ ಸುಬ್ಬಣ. ಸರಿ ಕಣಪ್ಪ. ಅದಕ್ಕೆ ಈಗ ರಾಜಣ್ಣ ಹೆಂಗ್ ಜಮೀನ್ ಮಾಡವ್ನೆ ಹಂಗೆ ಶಂಕರಣ್ಣನ್ ಜಮೀನು ಇರ್ಬೇಕು. ಅವಾಗ ಅದು ಸಹಭಾಗಿತ್ವ ಸಮವಾಗಿರ್ತದೆ ಅಂತ. ಆಮೇಲೆ ಈ ಉತ್ಪಾದಕರ ಸಂಸ್ಥೆಗಳು ಈಗ ಕೇಂದ್ರ ಸರ್ಕಾರನು ಸಹ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ನೀವೊಂದು 100 ಜನ ಸೇರ್ಕೊಂಡು ಮಾಡಿ ಸಂಸ್ಥೆನ, ಆ ಒಂದು ಪ್ರದೇಶಕ್ಕೆ ಆ ಒಂದು ಜಿಲ್ಲೆಗೆ ಯಾವ ಬೆಳೆ ಬೆಳೀತಾರೆ ಅದಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನ ಕೊಡುವಂಥದ್ದು, ಹೊಸ ತಳಿಗಳನ್ನ ಪರಿಚಯ ಮಾಡುವಂಥದ್ದು, ಬೇಸಾಯ ಕ್ರಮಗಳನ್ನ ಹಿಂಗಿಂಗ್ ಮಾಡಿ ಅನ್ನುವಂಥದ್ದು, ಸಸ್ಯ ಸಂರಕ್ಷಣೆಗೆ ಬೇಕಾದ ಔಷಧಿಗಳನ್ನು ಕೊಡುವಂಥದ್ದು, ಒಟ್ಟಿನಲ್ಲಿ ಇಳುವರಿ ಜಾಸ್ತಿ ಮಾಡಿ ಆ ಪ್ರದೇಶದಲ್ಲಿ ಹೆಚ್ಚಿನ ಉತ್ಪಾದನೆ ಆದರೆ ಆ ನಂತರದಲ್ಲಿ ಕಮಲಕ ಅದು ರೈತ ಉತ್ಪಾದಕರ ಸಂಸ್ಥೆಗಳು ಏನು ಮಾಡುತ್ತವೆ, ಒಂದು ಕೃಷಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಒದಗಿಸುವಂಥದ್ದು, ಅದನ್ನೆಲ್ಲ ನಾವು ಒಳಸುರಿ ಅಂತ ಹೇಳ್ತೀವಿ. ಒಳಸುರಿ ಅಂದರೆ ಈ ಹಾಕುವಂಥ ಗೊಬ್ಬರ, ಬಿತ್ತನೆ ಬೀಜ, ಈ ಒಂದು ಶಿಲೀಂಧ್ರ ನಾಶಕ ಇವೆಲ್ಲ ಅದ್ರಲ್ಲಿ ಬರ್ತವೆ. ಒಳಸುರಿ, ಒಳಸುರಿಗಳು ಜಮೀನೊಳಗೆ ಕೃಷಿಗೆ ಬೇಕಾದಂತಹ ಬೇರೆ ಪರಿಕರಗಳು ಅಂದ್ರೆ ಯಂತ್ರೋಪಕರಣಗಳಾಗ್ಬೋದು. ಅದು ಹೊರಸುರಿಯ, ಅದನ್ನು ಒಳಸುರಿನೇ. ಅದು ಒಳಸುರಿನೇ ಆಯ್ತಾ. ಹೊರಸುರಿ ಇಲ್ಲಿ ಇಲ್ವೇ ಇಲ್ಲ ಅಲ್ಲಿ. ಹೊರಸುರಿ ಏನಿದ್ರು ನೀನು ನೀನೇನು ಬೆಳಿತೀಯ ಅದನ್ನ ಒಂದು ಉತ್ಪನ್ನವಾಗಿಸಿ ಅಂದ್ರೆ ಅದಕ್ಕೆ ನೇರವಾಗಿ ಒಬ್ಬ ಗ್ರಾಹಕ ಬಳಕೆ ಮಾಡಬಹುದು, ಆ ರೀತಿಯ ಒಂದು ಉತ್ಪನ್ನ ತಯಾರು ಮಾಡಿ ಪ್ಯಾಕಿಂಗ್ ಮಾಡಿ ಹೊರಗಡೆ ಕಳಿಸ್ತೀಯಲ್ಲ, ಅದು ಹೊರಸುರಿ. ಆ ಕಳಿಸೋದು ಈಗ ನಾನು ಯಂತ್ರಗಳು ತತ್ತಿನಲ್ಲ, ಅದು ಹೊರ ಸುಳಿ ಅಲ್ವಾ ಅದು. ಒಳಸುರಿ ಒಳಗಡೆ ಹಾಕುವಂತದ್ದು, ಯಂತ್ರ ಹೊರಗಾಕ್ತೇನಣ್ಣ ನೀನು, ಹೊರಗಡೆ ಜಮೀನ್ ಒಳಗೆ ತರ್ತಿಯಲ್ಲ, ಒಳಗ್ ತರ್ತಿಯಲ್ಲ ಅದನ್ನ ಜಮೀನ್ ಒಳಗ್ ತರ್ತೀವಿ ಅಂತ, ಉಳುಮೆ ಮಾಡಕ್ಕೆ ಅಂತ. ಜಮೀನ್ ಒಳಗೆ ಏನೇನ್ ಮಾಡ್ತೀವಿ ಅವೆಲ್ಲ ಒಳಸುರಿ ಅಂತ ಹೇಳ್ತಾ ಇರೋದು ಸುಬ್ಬಣ್ಣ. ಒಳಸುರಿಯಲ್ಲಿ ನಾವು ಎಲ್ಲ ಹಾಕ್ಬಿಟ್ಟು ಬೆಳೆದು ಬಾ ಇದನ್ನೆಲ್ಲ ಮಾರಾಟ ಮಾಡಿ ಎಲ್ಲ ಮಾಡಿ ಮಾರಾಟ ಮಾಡ್ತೀವಲ್ಲ, ಮಾರಾಟ ಮಾಡೋದು ಹೊರಸುರಿ ಅಲ್ಲಪ್ಪ. ಚೆನ್ನಾಗದಕ್ಕಪ್ಪ, ಕಾಸು ಎಣಿಸ್ಕೊಂಡು ಬತ್ತಿಯಲ್ಲ, ಅದಕ್ಕಿಂತ ಮುಂಚೆ ಆಗೋದು ಹೊರಸುರಿ. ಗೊತ್ತಾಯ್ತು ಗೊತ್ತಾಯ್ತು. ಇದು ಒಂಥರ ಎರಡನೇ ಕೃಷಿ ಇದ್ದಂಗೆ ಇದುವೆ. ಪರವಾಗಿಲ್ಲ ಕಮಲಕ್ಕ, ಇವನೇನು ಮೊದಲನೇ ಕೃಷಿ ಬಿಟ್ಟಂಗೆ ಕಾಣ್ತದೆ, ಬರೀ ಎರಡನೇ ಕೃಷಿನೇ ಜ್ಞಾಪಕ ಮಾಡ್ಕೊಂಡು. ಮೂರನೇದವ ಈಗ ಸುಬ್ಬಣ್ಣ ಹೇಳ್ತೀರ, ಎರಡನೇ ಕೃಷಿ ಕಣ್ಣ ಇದುವೆ. ಚೆನ್ನಾಗಿ ತಿಳ್ಕೊಂಡ್ಬಿಟ್ಟೆ ಬಿಡು, ನೆನಪಲ್ಲಿಟ್ಟಿದ್ಯಲ್ಲ. ಅದು ನಿಜವಲ್ವೆ, ನನಗೆ ಅದೊಂದು ಮನದಟ್ಟಾಗೋಯ್ತು ಕವ. ಓ, ನಾನು ಅನ್ಕೊಂಡಿದ್ದೆಲ್ಲ ಸುಳ್ಳಾಯ್ತು. ಎರಡನೇ ಕೃಷಿ ಅಂತಂದ್ರೆ ಇದು ಹಿಂಗೆ ಅಂತ ಗೊತ್ತಾಗದ್ ನನಗೆ. ನಾನು ಹೇಳಿದ್ನಲ್ಲ ನೀವು ಅವತ್ ಮಾತಾಡ್ದಲ್ಲ, ನಮ್ ತಾತ ಮಾಡ್ತಿದ್ದು ಮೊದಲನೇ ಕೃಷಿ, ನಮ್ಮ ಅಪ್ಪ ಮಾಡಿದ್ದು ಎರಡನೇದು, ನಾನ್ ಮಾಡ್ತಿರೋದು ಮೂರನೇದು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಸುಬ್ಬಣ್ಣ ಹೇಳಿದ್ಮೇಲೆ ಎಲ್ಲ ಅದೇನೋ ಹೇಳಿದ್ರಲ್ಲ, ಎರಡನೇ ಕೃಷಿ ಮಾಡೋದಕ್ಕೆ ನಿನ್ ಶಿಷ್ಯ ಊರ್ಗೆಲ್ಲ ಯಾರ್ಯಾರು ಬೆಳೆ ಬೆಳಿತಾರೆ ಅವ್ರಿಗೆಲ್ಲ ಗೊಬ್ಬರ ಒದಗಿಸ್ತೀನಿ, ಕುಕ್ಕೆ ನೀನ್ ತೆಕ್ಕೊಡ್ತೀಯ, ಅವನು ಗೊಬ್ಬರ ಅವನ್ ತುಂಬ್ಕೋತೀನಿ, ಗೊಬ್ಬರ ಮಾಡ್ತೀನಿ ಅಂದ್ರ ಎಲ್ಲಪ್ಪ ಹೋಯ್ತು. ಅಯ್ಯೋ, ನಾನ್ ಅವತ್ತೇ ಅನ್ಕೊಂಡಿ, ನಾನು ನಾನು ಕುಕ್ಕೆ ತಂದು ಕೊಡಕ್ಕೆ ನಾನೇನು ಇವತ್ತೇ ಹೋಗ್ಬೇಕಂತ ಎತ್ಕ ಬಂದ್ಬಿಡ್ತೀನಿ, ಗೊಬ್ಬರ ಎಲ್ಲಿ ಸಿಕ್ಕದು ಸಿಕ್ಕದಪ್ಪ. ಸುಮ್ ಕೂತ್ಕವ ನೀನು, ಅವನ್ ಮಾತ ನಂಬ್ಕೊಳ್ವೆ ನೋಡಪ್ಪ. ಈ ತರ ಅವಂದು ಒಂದ್ ಮಾತು ಅಲ್ಲ, ಈ ತರ ರೈತರ ಪಾಲ್ಗೊಳ್ಳುವಿಕೆ ಸಹಭಾಗಿತ್ವ. ಆದ್ರೆ ಕಮಲವ್ವ, ನೀನು ಕಾಯ್ಕೊಂಡಿದ್ದ ಗೊಬ್ಬರ ತಂದು ಕೊಡ್ತಾನೆ ಅಂತ? ನಾನ್ ಯಾಕಣ್ಣ ಕಾಯ್ಲಿ, ಮನೇಲೇನ್ ದನ ಕರು ಇಲ್ವೆ ನನ್ಗೆ? ಆಮೇಲೆ ಇದು ಹೇಳ್ತೀವಲ್ಲ, ಈ ಒಳಸುರಿ ಏನಿದೆ, ಒಳಸುರಿಗಳು ಹಾಕದಾಯ್ತು. ಈ ಸಾವಯವ ಕೃಷಿನಲ್ಲಿ ಎಲ್ಲ ನಾವು ಹೇಳ್ತಾರೆ ಅಂದ್ರೆ ಜಮೀನಿಂದ ಉತ್ಪನ್ನ ಮಾತ್ರ ಹೊರಗಡೆ ಹೋಗ್ಬೇಕು. ಈಗ ತೆಂಗಿನ ತೋಟ ಬರೀ ತೆಂಗಿನಕಾಯಿಗೆ ಸಂಬಂಧಪಟ್ಟಿದ್ದು, ಇಲ್ಲ ಎಳ್ನೀರು, ಇಲ್ಲ ಆ ಸಿಪ್ಪೆನು ಸುಲ್ದಿರೋ ಕಾಯಿ ಹೊರಗಡೆ ಹೋಗ್ಬೇಕೆ ಹೊರತು ಇನ್ ಏನೆಲ್ಲ ತ್ಯಾಜ್ಯಗಳು ಅಲ್ಲಿ ಉತ್ಪಾದನೆ ಆಯ್ತದೆ ಅದೆಲ್ಲ ಅಲ್ಲಿಗೆ ಇದಾಗಬೇಕು. ಆ ಒಂದು ಗಿಡಗಳಿಂದ ಆ ಒಂದು ಪ್ರದೇಶದಲ್ಲಿ ಮಟ್ಟಳೆಗರಿ ಅದೆಲ್ಲವೂ ಸಹ ಹೊರಗಡೆ ಹೋಗೋಂಗಿಲ್ಲ, ಅವೆಲ್ಲ ಪುನಃ ಪುನಃ ಪುನಃ ಒಳಸೂರಿಯಾಗಿ ಅಲ್ಲೇ ಉಳಿಬೇಕು. ಅದೇ ಗೊಬ್ಬರ ಆಗಬೇಕು ಕಣಣ್ಣ. ಇದು ಎಲ್ಲ ಯಾವ್ದ್ರಲ್ಲ ಕೇಳಿದ ಪುನರಪಿ ಜನನಂ ಅದೆಂತ ಮರಣ ಚಕ್ರದಂಗೆ ತಿರುಗ್ತಾ ಇರ್ತದೆ ಜೀವನ ಮತ್ತು ಸಾವು ಅನ್ನೋದು ಅಂತ ಏನೋ ಕೇಳಿದ ನಾಟಕದಲ್ಲಿ ಒಂದು ಡೈಲಾಗ್ ಅವ ಇದು. ಪುನರಪಿ ಜನನ್ ಕೃಷ್ಣ ಬೋಧನೆ ಮಾಡೋದು, ಪುನರಪಿ ಜನನಂ ಪುನರಪಿ ಮರಣ ಬಂದ್ಬಿಡ್ತು ಬಂದ್ಬಿಡ್ತು ಈಗ ನನಗೆ ಹಂಗಾಗೋಯ್ತು. ನೀನು ನನ್ ಜಮೀನ್ ಹಸ್ನ ಕಾಣ್ಲಿ ಅಂದ್ಬಿಟ್ಟು ಇದ್ದಿದ್ದೆಲ್ಲ ತಗೊಂಡೋಗ್ ಜಮೀನಿಂದ ಆಚೆ ಆಗ್ತೋ ಅದ್ ಸರಿ ಇಲ್ಲ. ಸರಿ ಇಲ್ಲ, ಚಕ್ರದಂಗೆ ನಮ್ ಜಮೀನಲ್ಲೇ ಸುತ್ತಾ ಇರ್ಬೇಕದು. ಕಮಲಕ್ಕ ಸರಿ ಕಪ್ಪ ಸರಿ ಕಪ್ಪ, ಅಲ್ಲೊಂದು ಕಿರೀಟ ಒಂದ್ ಕೊಳಲು ಇದ್ರೆ ಕೊಟ್ಬಿಡು ಅತ್ಲಾಗಿ ಒಳ್ಳೆ ಡೈಲಾಗ್ ಹೇಳಿ ನೋಡಬಿಡವ. ಅಯ್ಯೋ ಇದ ನಾನು ಓಸಿ ಒಂದ್ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಲಿಲ್ಲ, ಏನ್ ಮಾಡಿದ್ರು ಬಾಯಿ ಬತ್ತಿರ್ಲಿಲ್ಲ, ಕವಲ್ಗೆಲ್ಲ ನಾಲ್ಗೆ ತೋದರ್ಸ್ಬಿಡೋದು. ಆಮೇಲೆ ಜಮೀನಲ್ಲಿ ಅಲ್ಲಿ ಇಲ್ಲಿ ಹೋಯ್ತಾ ಬತ್ತ ಅದನ್ನೇ ಗುಣಗ್ಸಿ ಗುಣಗ್ಸಿ ಗುಣಗ್ಸಿ ಗುಣಗ್ಸಿ ಕೊನೆಗೆ ನಾನು ಒಬ್ನೇ ಇದ್ದಾಗ ಜಮೀನಲ್ಲಿ ಜೋರಾಗಿ ಇಡಕ್ ಶುರು ಮಾಡ್ಬಿಟ್ಟು ಪುನರಪ್ಪಿ ಜನನ್ನ ಪುನರಪ್ಪಿ ಮರಣಮ್ಮ ಹಂಗೆ ಬಂದ್ಬಿಡ್ತು. ಸರಿ, ಆಮೇಲೆ ಅರ್ಥನು ಚೆನ್ನಾಗಿ ಹೇಳಿದ್ರು ಅಲ್ಲಿ ನಾಟಕದಲ್ಲಿ ಅರ್ಥ ಗೊತ್ತಾಗ್ಬಿಟ್ಟಿತ್ತು. ಇದು ಮಾತ್ರ ಬಾಯಿಗೆ ಬತ್ತಿರ್ಲಿಲ್ಲ ಈ ಡೈಲಾಗು. ಈಗ ಕಮಲಕ್ಕ ಇದೇನ್ ರಾಜಣ್ಣ ಬರೋಂಗ್ ಕಾಣಲ್ಲ, ಮಳೆ ಜಾಸ್ತಿ ಬಂತಲ್ವಾ ಊರ್ಗೀರ್ ಕಡೆ ಹೊಂಟು ಬಿಟ್ರ ಅಥವಾ ಹೆಂಗೆ ಕತೆ ಇವ್ರದು? ಏನೋ ಕಣ್ಣ, ಫೋನ್ ಮಾಡ್ತಾ ಇದೀನಿ ಸಿಗ್ತಾ ಇಲ್ಲ. ಈಗ ರಾಜಣ್ಣ ಏನೇ ಇದ್ರು ನನ್ಗೆ ಹೇಳದೆ ಇರೋದ್ನೆಲ್ಲ ನಿನ್ಗೆ ಹೇಳ್ತಾನೆ, ಎಲ್ಗೆ ಹೋಗ್ಬೇಕಾದ್ರು ಹೇಳ್ತಾನೆ, ಬರ್ಬೇಕಾದ್ರು ಹೇಳ್ತಾನೆ, ಬಂದುದ್ನು ಹೇಳ್ತಾನೆ, ಅದಕ್ಕೆ ಇದು ಹೇಳಿಲ್ವಾ? ಇಲ್ಲ, ಯಾಕೋ ಮೂರ್ ದಿನದಿಂದ ಬಂದಿಲ್ಲ ಕಣಣ್ಣ. ನಾನು ನೋಡ್ತಾ ಇದ್ದೆ. ಅವ್ರ ಹೆಂಗ್ಸರ್ ಕೇಳಕ್ಕಾಯ್ತಿರ್ಲಿಲ್ಲ. ಅದೇ ಹೋಗ್ಬೇಕು, ಅವ್ರ ಮನೆ ತಾವ್ ಹೋಗ್ ನಂಗೆ ಟೈಮ್ ಆಗಿಲ್ಲ. ರಾಜಣ್ಣ ಮಾಯ ಆಗ್ಬಿಡ್ಲಿ ಅಂತ ಅನ್ಕೊಂಡೆ. ಯಾರ ಶಿಷ್ಯ ಅವನು? ನನ್ ಶಿಷ್ಯನೇ ಕಪ್ಪ, ಎಲ್ಲಾ ವಿಷಯದಲ್ಲೂ ಶಿಷ್ಯನಾದ್ರೂ ಏನಾರ ಮಾಡ್ಬೋದು. ಕೆಲವು ವಿಷಯಗಳಲ್ಲಿ ಅವ್ನು ನನಗ್ ಶಿಷ್ಯ ಅಲ್ಲ, ಕೆಲವು ನಾನೇ ಅವನಿಗೆ ಶಿಷ್ಯನಾಗ್ಬಿಡ್ತೀನಿ. ಈಗ ಓಲಿ, ನೀನು ಯಾವ್ಯಾವ ವಿಷಯದಲ್ಲಿ ಅವನು ಶಿಷ್ಯನಲ್ವೋ ನೀನೇ ಅದ್ರಲ್ಲಿ ಶಿಷ್ಯನಾಗ್ಬಿಟ್ಟು ಹುಡುಕೊಂಡ್ ಬರುವಂತೆ. ಈಗ ಇಷ್ಟೆಲ್ಲ ಕಾರ್ಯಕ್ರಮ ನಡೆದೈತೆ, ಗೊತ್ತಿಲ್ಲದೆ ಇರೋದು ಬೇಕಾದಷ್ಟು ಐತೆ ತಿಳ್ಕೊಳ್ಳೋ. ಸುಬ್ಬಣ್ಣ ಪುನಃ ಏನ್ ಅದನ್ನೇ ಮಾಡ್ತಿರ್ತಾರ? ಈಗ ನಾನು ಊಟ ಬಂದಿಲ್ವಾ, ನಾನೊಂದ್ ನಾಲ್ಕು ಜನ ಕೇಳಿ ತಂದಿವ್ನಿ, ಕೆಂಪು ಚೀಟಿ ನಿಂಗು ಒಂದು ಕೊಡ್ತೀವ್ನಿ. ಇತ್ತು ಇತ್ತು ಹೇಳ ಕಮಲಕ್ಕ. ಅದೇನೋ ರೈತ ಉತ್ಪಾದಕ ಕಂಪನಿ ಅಂದಲ್ಲಣ್ಣ, ಅದೇ ನೀನೊಂಚೂರು ತಿಳ್ಕೊಂಡ್ರೆ ನಾವು ಅದಕ್ಕೆ ಸೇರ್ಕೋಬೋದಲ್ಲ ಅಂತ. ಈಗ ಕಂಪನಿ ಮಾಡ್ಯವ ಹಂಗಲ್ಲ ಕಣ್ಣ, ಅಲ್ಲಿ ಕಂಪನಿ ಇದ್ರೆ ಅದೇನು ಅಂತ ಸ್ವಲ್ಪ ಎಲ್ಲ ತಿಳ್ಕೊಂಡ್ ಹೇಳಿದ್ರೆ ನಾವು ಅದಕ್ಕೆ ಸೇರ್ಕೋಬೋದಲ್ಲ. ಕಂಪ್ನಿಗೆ ಸೇರ್ಕೊಳಕ್ಕೆ ಮೆಂಬರ್ ಆಗಕ್ಕೆ ಹೇಳಪ್ಪ. ಕಣ, ಚಾಮರಾಜನಗರದಲ್ಲಿ ಕೆಲವರೆಲ್ಲ ಮಾಡವ್ರೆ ಕಮಲಕ್ಕ, ಈ ಅರ್ಶನ ಬೆಳೆಯವರೆಲ್ಲ ಸೇರಿ ಅವರೊಂದು ಮಾಡ್ಕೊಂಡವ್ರೆ ಸಂಘ ಮಾಡ್ಕೊಂಡವ್ರೆ ಎಲ್ಲರೂ. ಈಗ ಅರ್ಶನ ಇಂತ ತಳಿ ಬೆಳೀತಾ ಇದೀವಿ, ಅದಕ್ಕೆ ಬೇಕಾದ ಒಳಸುರಿಗಳು ಅದನ್ನೆಲ್ಲ ಏನ್ ಮಾಡ್ತಾರೆ, ಈಗ ಒಬ್ಬೊಬ್ರು ಹೋಗಿ ಆ ಗೊಬ್ಬರ ಬಿತ್ತನೆ ಅಂತೆಲ್ಲ ಹುಡ್ಕೊಂಡು ಹೋಗೋ ಬದಲು ಅವರೇ ಒಬ್ಬ ಮುಖಂಡನ ಆಯ್ಕೆ ಮಾಡ್ತಾರೆ. ಅವ್ರು ಹೋಗ್ಬಿಟ್ಟು ಒಂದಿಬ್ರು ಹೋಗಿ ಇಂತ ಕಡೆ ಬಿತ್ತನೆ ತರೋದು, ತಂದಿದ್ದಿನ ಸಾಗಾಣಿಕೆ ವೆಚ್ಚ ಎಲ್ಲ ಕಡಿಮೆ ಆಯ್ತದಲ್ಲ. ಈಗ ಹತ್ತು ಜನ ಹೋಗಕ್ಕಿಂತ ಇಬ್ರು ಹೋಗ್ಬಿಟ್ಟು ಒಂದ್ ಲೋಡ್ ಹಾಕೊಂಡ್ಬರೋದು ಹೆಂಗಿದೆ? ಅವ್ರವ್ರ ಅಗತ್ಯಕ್ಕೆ ತಕ್ಕಾಗಿ ಅದಕ್ಕೆ ಬೇಕಾದ ಬೇರೆ ಈ ಗೊಬ್ಬರ ಗೋಡ ಆಗ್ಬೋದು ಇವನ್ನೆಲ್ಲ ಒಂದು ರಿಯಾಯಿತಿಯಲ್ಲಿ ನೇರವಾಗಿ ಆ ಕಂಪನಿ ಜೊತೆ ವ್ಯವಹಾರ ಮಾಡ್ತಾರೆ. ಈ ಹೋಲ್ಸೇಲ್ ರೇಟ್ ಅಂತಾರಲ್ಲ ಹಂಗೆ. ಈಗ ಅಂಗಡಿಗೆ ತರಿಸಿ ಅವನು ಅದನ್ನ ನಮಗೆ ಲಾಭ ಇಟ್ಕೊಂಡು ಮಾರೋ ಬದಲು ಆ ಲಾಭಾಂಶ ನಮಗೆ ಉಳಿತಾಯ್ತೆ, ಮತ್ತೆ ಎಲ್ಲಾರು ಕೆಲಸಗೆಟ್ಕೊಂಡು ಹೋಗೋದು ತಪ್ಪದೆ. ಜೊತೆಗೆಲ್ಲ ಹೋಗಕ್ಕಂತವ ಈಗ ಸುಬ್ಬಣ್ಣ ಒಬ್ಬ ಹೋಗಿ ಆಮೇಲೆ ಒಬ್ಬ ವಿಷಯವ. ಈಗ ಐದ್ ಜನ, ನಾವು ಐದ್ ಜನನು ಕರ್ಕೊಂಡು ಹೋಗಿದ್ರೆ ನಿನಗೂ ಖರ್ಚು ಆಯ್ತಿತ್ತು, ನನಗೂ ಖರ್ಚು, ರಾಜಣ್ಣನಗೂ ಖರ್ಚು. ರಾಜಣ್ಣ ಅಮ್ಮ ನನ್ ತಲೆ ಮೇಲೆ ಹಾಕ್ಬಿಡೋನ್ ಬಿಡಿ. ಆಮೇಲೆ ಇವನು ಯಾರನಮ್ಮ ಹೇಮಣ್ಣ, ಹೇಮಣ್ಣ ಏನೋ ಒಂದ್ ಅಡ್ಜಸ್ಟ್ ಆಗನು ಒಂದಷ್ಟ ಕಷ್ಟ, ಒಟ್ನಲ್ಲಿ ಎಲ್ರಿಗೂ ಲಾಸೆ. ಈಗ ಅದಕ್ಕೆ ಕಣಪ್ಪ ನಾನು ಒಬ್ನೇ ಹೋಗಿದ್ದ ಇದಕ್ಕೆ ನೋಡಪ್ಪ ನಾನು ಹೇಳದ ಮೇಲೆ ಈಗ ಬಾಯ್ ಬಿಡೋದೇ. ಈಗ ಸುಬ್ಬಣ್ಣ ಹಂಗೆಲ್ಲ ಯಾಕೆ ಬಿಟ್ಬಿಟ್ಟೋದೆ ಅಂದ್ರೆ ಇದಕ್ಕೆ ಓ ನೋಡಿ ಹಿಂಗೆ ಬಾಂಬ್ ಹಾಕೋದು ಸುಬ್ಬಣ್ಣ ಒಳಗಡೆನೆ ಇಟ್ಕೊಂಡಿರ್ತಾನೆ ಒಂದೊಂದ್ಸರಿ ಸರಿಯಾಗಿ ಸಮಯ ನೋಡ್ಕೊಂಡು ಬಾಂಬ್. ಈಗ ಒಂದ್ ಕಡೆ ಹಿಂಗೆ ಆಯ್ತು, ಯಾರೋ ಒಬ್ರು ನಿನ್ನಂಗೆ ಬಂದಿದ್ರು, ನಾನು ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕಮಲಕ್ಕ, ಒಂದ್ ದಿನದ ಕಾರ್ಯಕ್ರಮ ಇತ್ತು, ಮಧ್ಯಾಹ್ನ ಊಟದ ವಿರಾಮ ಇತ್ತು ಅಂತ ಟೈಮಲ್ಲಿ ಹಂಗ್ ಬರ್ಸಿದ್ರು ಅಲ್ಲಿ, ಅದಕ್ಕೆ ಹೇಳ್ತಾ ಇರೋದು. ಅಲ್ಲಿ ಹೋಗಿದ್ವಿ ಊಟ ಮಾಡ್ತಾ ಇದ್ವಿ, ನಮ್ಮೂರಲ್ಲಪ್ಪ ಬಂದವ್ರು ಸುಮ್ನೆ ಇರ್ಬೇಕೋ ಬೇಡವ. ಆಯೋಜಕರ ಹತ್ರ ಹೋಗ್ಬಿಟ್ಟು ಬುದೇ ಎಂತ ಅಡಿಗೆಯನ್ನ ಕರ್ಸ್ಬಿಟ್ಟಿದಿರಿ, ಅದ್ಭುತವಾಗಿತ್ತು ಅಡಿಗೆ, ನಾನು ಹೋಸಲಾನು ಬಂದಿದ್ದೆ, ಇಷ್ಟೇ ಚೆನ್ನಾಗಿತ್ತು ಊಟ ಅಂತ ಹೇಳವನೆ. ಅವರು ಹೊಸಿ ಹಿಂಗೆ ನೋಡಿದ್ರು ಇವನ್ನ, ಯಾರಪ್ಪ ಈ ವ್ಯಕ್ತಿ ಹಿಂಗೆ ಅನ್ಕೊಂಡು, ಇವಾಗ ಸುಮ್ಮನೆ ಆಗ್ಬಿಟ್ವಿ ನಾವು ಯಾಕೆ ಅನ್ಕೊಂಡು. ಪುನಃ ಈ ಕಡೆಯಿಂದ ಹೋಗಿ ಆ ಕಡೆ ಬಂದವ, ಆ ಕಡೆಯಿಂದ ಹೋಗಿ ಈ ಕಡೆ ಬಂದವನು, ಪುನಃ ಅವ್ರ ಹತ್ರ ಊಟ ಅಂತೂ ಅದ್ಭುತವಾಗಿದೆ ಅಂತ. ಆಮೇಲೆ ಅವ್ರಿಗೆ ಯಜಮಾನ್ರೇ, ಬೆಳಿಗ್ಗೆಯಿಂದ ನಾನು ನೋಡ್ತಾನೆ ಇವ್ನಿ, ಬೆಳಿಗ್ಗೆ ಅದು ಏನು ಕಲ್ತ್ಕೊಂಡ್ರಿ ಏನು ಬಿಟ್ರಿ ಅದ್ರ ಬಗ್ಗೆ ನೀವೇನು ಹೇಳ್ತಾನೆ ಇಲ್ವಲ್ಲ, ಬರೀ ಊಟದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರು. ವಸಿ ನಮಗೂ ಹಂಗಾಯ್ತು ಕಮಲಕ್ಕ. ಈಗ ನಾನು ಯಾಕೆ ಈ ಕತೆ ಹೇಳ್ದ ಅಂದ್ರೆ, ಈ ಸಂಕ್ರಣನ್ ಕರ್ಕೊಂಡು ಹೋದ್ರು ಇವನು ಇದೇ ಕೆಲಸ ಮಾಡಿರ, ಅಲ್ಲಿ ಕಲ್ತ್ಕೊಳ್ಳೋದ್ಕಿಂತಲೂ ಊಟದ ರುಚಿ ಹೇಳ್ಕೊಳ್ಳೋದಕ್ಕೆ. ಅವ್ರ್ಯಾರೋ ನಮ್ಮ ಊರವನ್ನೆಲ್ಲ ನನಗೇನು ಗೊತ್ತಿರೋ ವ್ಯಕ್ತಿ ಎಲ್ಲ ನನಗೇನು ಅನ್ನಿಸ್ಲಿಲ್ಲ. ನನ್ ಜೊತೆ ಇವನು ಕರ್ಕೊಂಡು ಹೋಗ್ಬಿಟ್ಟು ಇವನು ಅವನ ಆಡ್ದಂಗೆ ಇವನು ಆಡ್ಬಿಟ್ಟಿದ್ರೆ ನಮ್ ಕತೆ ಏನಾಗ್ಬೇಕು? ನನ್ ಕೇಳರು ಎಷ್ಟ್ ಜನ ಬಂದಿದ್ದೀರಪ್ಪ ನೀವು, ನಾನು ಪದೇ ಪದೇ ಹೋಗ್ಬಿಟ್ಟು ಊಟ ಬಹಳ ಚೆನ್ನಾಗಿತ್ತು ಬಿಟ್ರೆ ತುಂಬಾ ಚೆನ್ನಾಗಿ ಮಾಡಿದಿರಿ ಅಂತಿದ್ರೆ ಯಾರಪ್ಪ ನಿಮ್ನೆಲ್ಲ ಕರ್ಕ ಬಂದಿರೋದು? ಸುಬ್ಬಣ್ಣ ಅನ್ಬಿಟ್ಟು ನಮ್ ಲೀಡರ್ ಒಬ್ರು, ಅವ್ರೆ ಅವ್ರ ಕರೀರಿ ಫಸ್ಟ್ ಅನ್ನೋರು. ಅದಕ್ಕೆ ಹಂಗೆ ಸಹಭಾಗಿತ್ವದಿಂದ ಏನ್ ಅನುಕೂಲ ಅಂದ್ರೆ ಅಭಿವೃದ್ಧಿ ಸರ್ವತೋಮುಖವಾಗಿ ಆಗುತ್ತೆ. ಮತ್ತೆ ಸಹಕಾರಿ ಮನೋಭಾವದಲ್ಲಿ ನೋಡಪ್ಪ, ಈಗ ನನ್ಗೂ ಕಾಸು ಬೇಕು, ನಿನಗೂ ಕಾಸು ಬೇಕು, ನನ್ನ ಕೃಷಿ ಭೂಮಿನು ಚೆನ್ನಾಗಿರ್ಬೇಕು, ಕಮಲಕ್ಕಂದು ಚೆನ್ನಾಗಿರ್ಬೇಕು, ಸ್ವಾಮಿ ಎಲ್ಲಾರ್ದು ಆದ್ರೆ ಆ ಊರಲ್ಲಿ ಎಲ್ಲರಿಗೂ ಸುಖ ಸಂತೋಷ. ಒಂದು ಒಂದ್ ಕಡೆ ಆಗುವಂತದ್ದು ಅಭಿವೃದ್ಧಿ, ಇನ್ನೊಂದ್ ಕಡೆ ಹಿಂದೆ ಇರುವಂತದ್ದು. ಹಳ್ಳಿನಲ್ಲಿ ಪಕ್ಕದಳ್ಳಿಲಿ ನೀನ್ ನೋಡಿದ್ಯಲ್ಲವಾ, ಈಗ ಕೆಲವರು ಪಾಳ್ ಬಿಟ್ಬಿಟ್ಟವ್ರೆ, ಅವರೆಲ್ಲ ಸಿಟಿ ಸೇರ್ಕೊಬಿಟ್ರಂತೆ, ಅದ ಹಂಗೆ ಕೆಲವೆಲ್ಲ ಬಿದ್ದೋಗ್ಬಿಟ್ಟವೆ. ಈಗ ನೀನು ನಿನ್ ಬೆಳೆದಿರ್ತೀಯ, ಏನು ಮಗ ಮುಗಿಸ್ಕೊಂಡು ಬೆಳೆದ್ ನಿಂತಿರ್ತದೆ, ಮಧ್ಯದಲ್ಲಿ ಒಂಥರ ಕಾಣ್ತದೆ ಖಾಲಿ ಜಾಗ, ಇನ್ನು ಪಕ್ಕಕ್ಕೆ ಹೋದ್ರೆ ಅರ್ಧಂಬರ್ಧ ಬೆಳೆದಿರ್ತಾನೆ, ಈ ತರ ಆಗ್ಬಿಟ್ಟದೆ. ಅದರಿಂದ ಸುಬ್ಬಣ್ಣ ಹೇಳ್ತಿರೋದು, ಸಹಭಾಗಿತ್ವ ಇದ್ಬಿಟ್ರೆ ಇಡೀ ಊರಲ್ಲಿರೋ ಜಮೀನಿಂದ ತರ ಹಸಿರಿನಿಂದ ನಳನಳಿಸ್ಬಿಟ್ರೆ ಜಗ ಜಗ ಅಂತ ಹೆಂಗಿದದು ನೋಡಕ್ಕೆ. ಈಗ ಕಮಲಕ್ಕ ಏನ್ ಮಾಡಿದ್ಯಾವ ಇವತ್ತು? ನಾನು ನನ್ಗೆ ಹೇಳ್ತಿದ್ದೆ ಊಟ ನಾನ್ ಕೇಳ್ಬೇಕು, ನೀನೇ ಕೇಳ್ತಾಗಿ ನಾನು ಮುದ್ದೆ ಮತ್ತೆ ಹುರುಳಿಕಾಳು ಸಾರು ಪಲ್ಯ ಮಾಡಿದೀನಿ. ನಾನು ಮೊದಲನೇ ಕೊಟ್ಬಿಟ್ಟು ಮಾತಾಡ್ಬೇಕಾಯ್ತು, ನಾನು ಸುಬ್ಬಣ್ಣ ಬಂದ್ಬಿಟ್ಟು ಅಂದ್ಬಿಟ್ಟು ಪಕ್ಕದಲ್ಲಿ ಮಡಿಕೊಂಡಿವ್ನಿ. ನುಗ್ಗೆ ಮರ ಬೆಳೆದಿತ್ತಲ್ವ, ಅವು ಜಾಸ್ತಿ ಬೆಳೆದ್ಬಿಟ್ಟಿತ್ತು, ಕಡ್ದಾಕ್ಬಿಟ್ಟಿ ಒಂದಷ್ಟ ಕೊಂಬೆಗಳ ಕಡ್ದ್ಬಿಟ್ಟು ಈ ಸೊಪ್ಪಿತ್ತಲ್ಲ ಕಿತ್ಕೊ ಬಂದಿವ್ನಿ. ನುಗ್ಗೆಕಾಯಿ ಅವೆ ಕೊಡ್ನ ಕೊಡು, ಮತ್ತು ಹುರುಳಿಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡ್ಬಿಟ್ಟಿದೆ. ಈಗ ಅದು ಉಪ್ಸಾರು ಹುರುಳಿಕಾಳು ಪಲ್ಯ ತಿನ್ನಣ್ಣ, ನಾಳೆ ಸಾಯಂಕಾಲವೋ ಮಧ್ಯಾಹ್ನವೋ ಬಾ, ನಾನು ನುಗ್ಗೆ ಸೊಪ್ಪಿನ ಪಲ್ಯ ಬಸ್ಸಾರು ಎಲ್ಲ ಮಾಡಿರ್ತೀನಿ, ಇಸ್ಕೊಂಡು ಹೋಗ್ ಬಂದೆ. ಅಲ್ಲಕ್ಕವ್ವ, ಇವತ್ತು ಹುರುಳಿಕಾಳು ಅದು ಈಟು, ನಾಳೆಗೂ ನಮ್ಗೆ ನುಗ್ಗೆ ಸೊಪ್ಪು ತಿನ್ಸ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೆ ನೀನು? ಎಲ್ಲಾನು ನಿಂಗ್ ಲೆಕ್ಕ ಹಾಕಿದ್ರೆ ಆಯ್ತು, ಜಮೀನ ದುಡಿಯಕ್ ಹೋಯ್ತಿಯಲ್ಲ, ತಲೆಗೋಸಿ ಕೈ ಎಣ್ಣೆ ಮೆತ್ಕೊಂಡು ಹೋಗು, ಎಲ್ಲ ತಂಪಾಯ್ತದೆ. ಈಗ ಕಮಲಕ್ಕ ಅವ್ನ ಏನ್ ಹೇಳ್ದ, ಇದೇನಪ್ಪ ನಮ್ಗಿಂತ ಮುಂಚೆ ಇವತ್ತು ಏನ್ ಮಾಡಿದ್ಯ ಅಂತ ಕೇಳ್ತಿದ್ಯಾ ಅಂತ ನೋಡಿದೆ. ನೋಡಿದೆ ಗಂಟಿನ ಆ ಕಡೆಗೆ ಆ ಕಡೆಗೆ ಇಡ್ತಾ ಇದ್ದ. ಅದಕ್ಕೆ ಸಹಭಾಗಿತ್ವ ಅಂದ್ರೆ ಮೊದ್ಲು ಈ ಕಡೆ ಗಂಟು ಈ ಕಡೆ ಮಡ್ಗು ಆಯ್ತಾ, ಅಲ್ಲಿ ಏನ್ ಮುದ್ದೆ ಮಾಡ್ತಾಳೆ ನಿನಗೆ ಸಾರ್ ಮಡಗ್ತಾವಳೆ, ಅದಕ್ಕೆ ಸರಿ ಸಮನಾಗಿ ನಿಂದನು ಹಸಿ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು ಆಯ್ತಾ. ಬರೀ ಆ ಕಡೆಯಿಂದ ಬತ್ತಿರೋದು ಈ ಕಡೆ ತಿನ್ಕೊಂಡು ಬಾಯಿ ಒರೆಸ್ಕೊಂಡು ಹೋಯ್ತಿರೋದು ಅಂದ್ರೆ ಅದಾಗಕ್ಕಿಲ್ಲ. ಅದನ್ನು ನೋಡೋದು ಕೊಡ್ಲಾ ಬೇಡವಾ ಅಂತ ಕೊನೆಯಲ್ಲಿ, ಓ ನೀನ್ ಮಾಡ್ಬಿಟ್ಟಿದ್ಯಾ ನಾನು ತಂದಿದ್ದೀನಿ. ಅಲ್ಲಕ್ಕವ್ವ, ಇದುವರೆಗೂ ಹಂಗಾರ ನಾವು ಮಾಡಿರೋದು ಸಹಭಾಗಿತ್ವ ಅಲ್ಲ, ನೀನ್ ಕೊಟ್ಟು ತಿನ್ಕ ತಿನ್ಕ ಹೋಗಿದೀವಿ ನಾವು. ಇವತ್ತಿಂದ ಶುರುವಾಗ್ಲಪ್ಪ ಕಮಲಕ್ಕ, ಅಲ್ಲ ಬುಕ್ ಅಲ್ಲಿ ಬರ್ಕತ್ತಾ ಇಲ್ವಾ, ಜಾಸ್ತಿನೇ ಬರ್ಕವ ಏನ್ ಮಾಡೋದು. ಈಗ ಲಾಸ್ಟಲ್ಲಿ ಕೊಟ್ಟು ಸುಮ್ಮನೆ ಈ ಕಡೆ ಕೊಡಪ್ಪ ಈ ಕಡೆ ತಗವ ಇಲ್ಲಿ ಮಾಡಿ ತಗೋ ಸುಬ್ಬಣ್ಣ, ನಿನಗೂ ಆಯ್ತೆ. ಕಮಲಕ್ಕ ಅದು ಮರ ಕಡ್ದಿರೋದಕ್ ತಂದಿರೋದು. ಈಗ ಕಮಲಕ್ಕ ಅದೇನ ಇರ್ಲಿ, ಮೊದ್ಲು ಅದನ್ನ ತಗೊಂಡೋಗಿ ಒಳಗಡೆ ಇಟ್ಬಿಡು, ಅಲ್ಲಿಂದ ಎತ್ಕೊಂಬ. ಇದು ಹಿಂಗೆ ಇದ್ರೆ ಹೋಯ್ತಾ ಬತ್ತಿನ ಕಣವ ಅಂತ ಇದನ್ನ ಬೇಕಾದ್ರೆ ಕೈಯಿಂದ ಎತ್ಕೊಂಡು ಬಿಡ್ತಾನೆ. ಬಿಡು, ನಾನು ಆ ಸೋಮಶೇಖರ ಇರ್ಲಿಲ್ವಾ, ಅವನಿಗೂ ಕೊಟ್ ಕಳಿಸ್ತಿ. ಈಗ ಇನ್ನೊಬ್ರು ಯಾರಪ್ಪ, ಅವ್ರ ಹೆಸರು ಸುಬ್ಬಯ್ಯ, ಸುಬ್ಬಯ್ಯನವ್ರು ಲಾಸ್ಟ್ ಮನೆ, ಅವ್ರಿಗೂ ಕೊಟ್ ಕಳಿಸ್ತಿ. ಈಗ ಮರ ಕಡ್ಬಿಟ್ಟಿದ್ಯಾ ಅಲ್ವಾ, ಬಿಟ್ಟಿದ ಸರಿ ಸೊಪ್ಪು ಚೆನ್ನಾಗಿತ್ತು, ಕಹಿ ಎಲ್ಲ ಕವ ಇದು. ಒಂದೆರಡು ಮೂರ್ ಸರಿ ಕೊಟ್ಟಿಲ್ಲ ನಿನಗೆ? ಅದ್ ಯಾವಾಗ ಕೊಟ್ಟಿದ್ಯಾ ನನಗೆ ಮರ್ತೋಗದ? ಕಹಿನೇ ಇಲ್ಲ ನಮ್ಮ ಮರದ್ದು. ಈಗ ನೀನು ಕೊಟ್ಟು ತಗೊಂಡು ಮಾಡ್ತಾ ಇದ್ರೆ ಸಹಭಾಗಿತ್ವ ಇರ್ತದೆ, ಬರೀ ತಗೊಂಡೇ ಹೋಯ್ತಿದ್ರೆ ಯಾವ ಸಹಭಾಗಿತ್ವ ಇರಕ್ಕಿಲ್ಲ. ಕೊಡ್ತಿದ್ರೆ ಈಗ ನುಗ್ಗೆ ಮರ, ನುಗ್ಗೆ ಮರ ಕಡದಾಕಿದೆಯಲ್ಲ, ಒಂದಾಕ್ ಹೊಸ ಗಿಡಗಳನ್ನ ಹಾಕು. ಮರ ಫುಲ್ ಕಡ್ದಿಲ್ಲಕ್ಕಪ್ಪ. ಅದಿರ್ಲಿ ಕಣಪ್ಪ, ತೋಟಗಾರಿಕೆ ಇಲಾಖೆಯಿಂದ ಹೊಸ ಸಸಿಗಳು ಕೊಡ್ತಾರೆ. ತಿನ್ಬಿಡು, ಈಸ್ಕೊಡು, ಅದಕ್ಕೆ ಸಹಭಾಗಿತ್ವ ಬೇಕು. ಹಂಗೆ ನಿಮ್ದು ಮಾವಿನ ತೋಟದಲ್ಲಿ ಎಲ್ಲ ಕಾಯಿ ಜೋತಾಡ್ತಾವೆ ನೋಡಿದೀನಿ ಹೊಸಿ, ಅದು ಕೊಡು. ಇದೇನೋ ಇದು ಮರ ಬಿದ್ದೋಯ್ತು ಅಥವಾ ಮರ ಕಡಿಸ್ತೆ ಅಂತ ಇದೆಲ್ಲ ನೀನು ಕೇಳ್ತಾ ಇಲ್ವಾ ಕಮಲವನ್ ಮಾತಾ? ಈ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಅಥವಾ ಸೋರೆಕಾಯಿ, ಪಡವಲಕಾಯಿ, ಇದ್ರ ಬಗ್ಗೆ ಅಷ್ಟಾಗ ಆಸೆ ಇಲ್ಲ. ಅದೇನ ತೋತಾಪುರಿ ಮಾವಿನ ಕಾಯಿ ಅಂದ್ರೆ ಸಾಕು, ನೀರ್ ಬಾಯಲ್ಲಿ ತೋಟದಲ್ಲಿ ರಸ್ಪುರಿ ಬಾದಾಮಿ ಎಲ್ಲ ಕಾಯಿ ನೇತಾಡ್ತಾವೆ ನೋಡಿದೀನಿ. ತೋತಾಪುರಿನ ಇಷ್ಟ ಕಣ ಹೇಳು, ಉಪ್ಪಿನಕಾಯಿ ಮಾಡ್ಕೋಬೇಕು ಅಂತ ಅಂದಿರ್ಲಿಲ್ವ ನೀನು? ಬಾದಾಮಿ ಕಾಯಿ ಕೊಟ್ಟಿದ್ದಲ್ಲ ನೀನು, ಉಪ್ಪಿನಕಾಯಿ ಇಸ್ಕೊಂಡೋದೆ ಮರ್ತೋದೆ ಎಲ್ಲ ತಿಂದ್ಬಿಟ್ಟೆ ಅನ್ಸುತ್ತೆ. ಇವಾಗ ಕೊಡು, ನಾನು ಅಡೆಯ ಕಣ್ಣು ಮಾಡ್ಕೊಂಡು. ನಾನೇ ನಿನ್ ಕೊಡ್ಬೇಕಾಗಿಲ್ಲ, ನಮ್ಮ ಮರ ಎಲ್ಲ ನಿನ್ನವೇ. ಹೋಗು, ನಿನ್ಗೆ ಎಷ್ಟು ಬೇಕೋ ಚೀಲ ತಕೋದಿಯೋ ಬ್ಯಾಗ್ ತಕೋದಿಯೋ ಹೋಗು, ತುಂಬ್ಕೋಬರ ಹೋಗು. ಹಂಗಲ್ಲಪ್ಪ, ಸಹಭಾಗಿತ್ವ ಅಂದ್ರೆ ಹೋಗಿ ನಾನು ಕೊಡ್ಬೇಕು, ಖಾಲಿ ಚೀಲ ಇಸ್ಕೊಂಡೋಗಿ ಅದನ್ನ ತುಂಬಿಸಿ ತಂದಿಲ್ಲಿ ಈ ಒಂದು ಅಟ್ಟಿನಲ್ಲಿ ಮಡ್ಗು, ಇದು ಸಹಭಾಗಿತ್ವ. ಆಯ್ತು ಬಿಡೋಣ, ಆಯ್ತು ಬಿಡವ, ನೀನ್ ಮರ ಹತ್ತಕ್ಕದ್ದಪ್ಪ ನಿನ್ ನಾನೇ ಮತ್ತೆ ಹತ್ಬಿಟ್ಟು ಚೀಲದಲ್ಲಿ ಸಿ ತುಂಬಿ ತಗೋತಾಪುರಿ. ಅವೇನು ಕೆಳಗಡೆ ಕೈಗೆ ಸಿಗ್ತವೆ? ತೋತಾಪುರಿಗಿಂತ ರಸ್ಪುರಿ ಬಾದಾಮಿ ತಂದ್ಕೊಡಬೇಕು, ಕಿತ್ಕೊ ಬಂದನ್ ಬಿಡವ. ಆಮೇಲೆ ನಮ್ ರಾಜಣ್ಣನ ಉತ್ಸವ ಅಂತಂದ್ರೆ ರಾಜಣ್ಣ ಚೆನ್ನಾಗತ್ತಂತ ಅವನು ಇಲ್ಲ, ಟ್ರೈನಿಂಗ್ ಬೇರೆ ಕಳ್ಸ್ಕೊಟ್ಟು, ಟ್ರೈನಿಂಗ್ ಹೋಗಿ ತಗ ಬಂದನಲ್ಲವ, ತೆಗಿನ ಮರ ಹತ್ತದ ಚೆನ್ನಾಗತ್ತನವ, ತಗೋಬೋ. ಹಂಗಾರೆ ಸುಬ್ಬಣ್ಣನ ಮನೆ, ರಾಜಣ್ಣನ ಮನೆ ಎಲ್ರಿಗೂ ಕೊಡೋಣ. ಕೊಡೋಣ, ತಗೋಬೋ. ಮೊದ್ಲು ಉಳ್ಳಿ ಕಾಳು ತಿನ್ಬೇಕು, ಆಸೆ ಆಗ್ಬಿಟ್ಟದೆ. ಕೈ ತೊಳ್ಕೊಳ್ಳೋಣ ವಸಿ, ನಡೆಯವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಪಂಚಾಯತಿ ಆಫೀಸ್ ದಿಕ್ಕ ಕಣ. ಅದೇಕಪ್ಪ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ದುಡಿಯೋಣ ಅಭಿಯಾನ ಇದೇ ಜೂನ್ 15 ನಡೀತಾ ಇದೆ ಕಣ. ಹೆಣ್ಣು ಗಂಡು ಅಂದಿಯ ಇಬ್ಬರಿಗೂ ಸಮಾನ ಕೂಲಿ. ಅವ್ವೈ ಪರವಾಗಿಲ್ಲಕ್ಕಪ್ಪ, ನೀನು ಬಂದಿಯಾ ಕಮಲಿ? ನಾನು ಮನೇಲಿ ಇದ್ಕೊಂಡು ಏನ್ ಮಾಡ್ಲಿ, ನಾನು ಬರ್ತೀನಿ ನಡಿ. 289 ರೂಪಾಯಿ ಕೂಲಿ ಇದ್ದುದು 309 ರೂಪಾಯಿಗೆ ಏರ್ಸವ್ರಂತೆ ನಿಜಾನ ಚಂದ್ರಣ್ಣ. ಹ್ಞೂ ಕವ್ವ, ಹಂಗಾದ್ರೆ ನಮ್ಮೂರು ಗ್ರಾಮ ಪಂಚಾಯತಿ ಆಫೀಸ್ಗೆ ಒಂದ್ಸರಿ ಹೋಗಿದ್ ಬರ ಮುನ್ನಡೀರಿ. ನಾನು ಕೆಎಂ ಗಾಯತ್ರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಜಿಲ್ಲೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಿಮ್ಮದೇ ಯೋಜನೆ, ನಿಮ್ಮದೇ ಉದ್ಯೋಗ, ನಿಮಗಾಗಿ ಉದ್ಯೋಗ. ಇದು ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ 9 ತಾರೀಕು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು KRPET ತಾಲೂಕು ಬೂಕನಕೆರೆ ಹೋಬಳಿ ಮಡುವಿನ ಕೋಡಿಯ ಕೃಷಿಕ ಪಾಪೇಗೌಡ ಅವರೊಂದಿಗೆ ಮಾತುಕತೆ. ಮೊದಲು ಹಿಂದೆ ಬಿಳಿ ಕಬ್ಬು ಅಂತ ಬರ್ತಿತ್ತು ಸ್ವಾಮಿ, ಬಾವುಟ ಅಂತ ಬರ್ತಿತ್ತು. ಆ ಬಾವುಟ ನೆಡೋ ಹಿಂದೆ ನಮ್ಮ ತಂದೆ ಕಾಲದಲ್ಲಿ ಅದು ಒಂದು ಎಕರೆಗೆ ಏನಿದ್ರು 50-60 ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಹೊಸ ಹೊಸ ತಳಿಗಳು ಯಾವಾಗ ಬಿಡುಗಡೆ ಮಾಡಿದ್ರೋ ಆ ಹೊಸ ತಳಿಗಳು ಏನಾಗ್ತದೆ ಅಂದರೆ ರೈತನಿಗೆ ಸ್ವಲ್ಪ ಚೈತನ್ಯ ಕೊಟ್ಟು ಸ್ವಲ್ಪ ಒಂದು 20-30 ಕಬ್ಬನ್ನ ಮುಂದೆ ಬೆಳೆಯಲಿಕ್ಕೆ ಅವಕಾಶ ಮಾಡುತ್ತೆ. ಮೇ 10 ಮಂಗಳವಾರ ತೋಟಗಾರಿಕೆ ಬೆಳೆಯ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮುದ್ದಹಳ್ಳಿಯ ಪ್ರಗತಿಪರ ಕೃಷಿಕ MS ಕುಮಾರಸ್ವಾಮಿ. ಅದು ಸರ್ ನಂದು 50-24 ಅಡಿ ಕಟ್ತೀವಿ, 3 ರೂಪಾಯಿ ಸರ್ಕಾರದಿಂದ ಸಹಾಯಧನ ಬಂತು. ಎಷ್ಟು ಮರಿ ಮೇಯಿಸಬಹುದು ಅದರಲ್ಲಿ? 200 ಮರಿ ಮೇಯಿಸಬಹುದು ಸರ್. ನೀವು 100 ಮಾಡ್ತೀರಾ? 100 ಮಾಡ್ತೀವಿ. 200 ಮೇಯಿಸ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, 3 ತಿಂಗಳ ಕಾಯ್ಬೇಕಲ್ಲ ದುಡ್ಡು. ಈಗ ಒಂದ್ ಬ್ಯಾಚ್ ಹೊಂಟೋಗ್ಬಿಟ್ರೆ ಇನ್ 3 ತಿಂಗಳ ನಮ್ಗೆ ಕಾಸಿರಲ್ಲ. ಈ ಬ್ಯಾಚ್ ಆಕಸ್ಮಿಕ ಮರಿ ಪ್ರಾಬ್ರಮ್ ಮಳೆಗೆಲ್ಲ ಇಡ್ಕೊಂಡು ಹಾಲು ತೊಂಟ ಬಂದ್ಬಿಟ್ರು, ನೆಕ್ಸ್ಟ್ ಬ್ಯಾಚ್ ನಮ್ಗೆ ಕಾಸಾಗುತ್ತೆ. ಮೇ 11 ಬುಧವಾರ ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಮೇ 12 ಗುರುವಾರ. ದಾಳಿಂಬೆ ಅಥವಾ ಇತರ ಯಾವುದೇ ಹಣ್ಣುಗಳ ಗಿಡಗಳಲ್ಲಿ ರೋಗದ ತೀವ್ರತೆಯನ್ನ ಕಡಿಮೆ ಮಾಡಲಿಕ್ಕೆ ರಾಮಬಾಣದಂತೆ ಕೆಲಸ ಮಾಡಬಹುದಾದ ಒಂದು ಔಷಧಿ ಬೋಡೋ ಮಿಶ್ರಣ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನೀವು ರೋಗಗಳ ನಿರ್ವಹಣೆ ಮಾಡಲಿಕ್ಕೆ ಬೋಡೋ ಸಹಕಾರಿಯಾಗುತ್ತೆ. ಹಾಗಾಗಿ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಕೂಡ ಮಳೆ ಇದ್ರೆ ನೀವು ಸುಮ್ಮನಿರದೆ ನಾನು ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇದೆ ನಾನೆಲ್ಲ ತಿರುಗಾಡ್ಕೊ ಬರಬಹುದು ಅಂತ ಹೇಳಿದೆ, ನೀವು ಆ ಕಾಲದಲ್ಲೂ ಕೂಡ ನೀವು ಈ ಸಿಂಪಡಣೆ ಮಾಡಬೇಕು. ಇದು ರೆಸ್ಟಿಂಗ್ ಪೀರಿಯಡ್ ಆಯ್ತು. ಮೇ 13 ಶುಕ್ರವಾರ ತೋಟಗಾರಿಕೆ ಬೆಳೆಗಳ ಕೃಷಿ ಹಾಗೂ ಮಾರುಕಟ್ಟೆಯ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಮುದ್ದಹಳ್ಳಿಯ ಕೃಷಿಕ ಎಂಎನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸರ್, ಫಸ್ಟ್ ಆಫ್ ಆಲ್ ಅದು ಉಳಿಸಿ ಉಳುಮೆ ಮಾಡಿ ಪುನಃ ನೆಕ್ಸ್ಟ್ ಅದು ಗುಂಡಿ ತೆಗಿಸ್ತೀನಿ ಸರ್. ಒಂದು 2 ಅಡಿ 2 ಅಡಿ ಗುಂಡಿ ತೆಗಿಸಿ ಅದಕ್ಕೆ ದನದ ಕೊಟ್ಟಿಗೆ ಗೊಬ್ಬರ ಇದಾಕಿ ಆಮೇಲೆ